ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ನಮಸ್ಕಾರ ರೈತ ಬಾಂಧವರೇ, ಹಲೋ ಕಿಸಾನ್ ವಾಣಿ ನೇರ ಫೋನಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮುಂಗಾರಿನಲ್ಲಿ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ, ಇದರ ಬಗ್ಗೆ ಇವತ್ತು ತಾವು ಪ್ರಶ್ನೆಗಳನ್ನು ಕೇಳಬಹುದು. ಅಂದರೆ ಈಗ ಆಲ್ರೆಡಿ ಯಾವ್ಯಾವ ಒಂದು ಬೆಳೆಗಳಿದ್ದಾವೆ, ಯಾವ ಬೆಳೆಗಳಲ್ಲಿ ಏನೇನು ಸಮಸ್ಯೆಗಳಿದ್ದರೆ, ಅಥವಾ ಕೆಲವರು ಭೂಮಿ ತಯಾರು ಮಾಡ್ತಿರ್ತಾರೆ, ಬಿತ್ತನೆಗೆ ಸಜ್ಜಾಗ್ತಿರ್ತಾರೆ, ಅಂಥವರು ಏನಾದರೂ ಸಮಸ್ಯೆ ಇದ್ದರೆ ಅಂದರೆ ಯಾವ ರೀತಿ ಏನು ಬೆಳೆ ಆಯ್ಕೆ ಮಾಡ್ಕೋಬೋದು, ಯಾವ ರೀತಿ ಮಾಡಬೇಕು, ಇಂಥ ಒಂದು ಪ್ರಶ್ನೆಗಳಿದ್ದರೆ ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಪಡಿಬೋದು. ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ನಮ್ಮ ನಿಲಯದಲ್ಲಿ ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಿರಿಯೂರು ಬಬ್ಬೂರು ಫಾರ್ಮ್ನ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಬೇಸಾಯ ಶಾಸ್ತ್ರಜ್ಞರಾದಂಥ ಡಾಕ್ಟರ್ ಓಕುಮಾರ್ ಅವರು. ನಮಸ್ಕಾರ ಸರ್. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಹಿರಿಯ ವಿಜ್ಞಾನಿಗಳು ಸಸ್ಯರೋಗ ತಜ್ಞರಾದಂಥ ಡಾಕ್ಟರ್ ಎಸ್ ಓಂಕಾರಪ್ಪ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ. ಮತ್ತೆ ತೋಟಗಾರಿಕೆ ವಿಷಯ ತಜ್ಞರಾದ ಡಾಕ್ಟರ್ ಪ್ರಕಾಶ್ ಕೆರೂರಿ ಅವರು ಈಗ ಕಾರ್ಯಕ್ರಮದಲ್ಲಿ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ. ರೈತ ಬಾಂಧವರೇ, ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳನ್ನು ಕೇಳಲಿಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳಾಗಲೇ ಹೇಳಿದ್ದೀವಿ, ಮೊಬೈಲ್ ಸಂಖ್ಯೆಗಳು 9444860273, ಮತ್ತೊಂದು 9141971072. ಸರ್, ಈಗ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮುಂಗಾರಿನಲ್ಲಿ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಅಂತ ನಾವು ಕೊಟ್ಟಿದ್ದೀವಿ. ಆದರೆ ರೈತರು ಯಾವುದೇ ಸಮಸ್ಯೆ ಇರಬಹುದು ಅವರಿಗೆ ಬೆಳೆಗಳಿಗೆ ಸಂಬಂಧಪಟ್ಟಂಗೆ. ಈಗ ಆಲ್ರೆಡಿ ಕೆಲವರೆಲ್ಲ ಬಿತ್ತನೆ ಮಾಡಿದರೆ ನೀರಾವರಿ ಇದ್ದಂತರ ಹತ್ತಿ ಹಾಕ್ಯಾರೆ, ಕೆಲವರಲ್ಲಿ ಈರುಳ್ಳಿ ಹಾಕ್ಯಾರೆ, ಈಗ ಕೆಲವು ಭಾಗದಲ್ಲಿ ಮಳೆ ಆಗಿ ಚೆನ್ನಾಗಿ ಹಾಕಿದ ಕಡೆ ಮೆಕ್ಕೆಜೋಳನ ಬಿತ್ತನೆ ಆಗಿದೆ. ಇನ್ನು ಕೆಲವರು ಈ ಶೇಂಗಾ ಬಿತ್ತಂತವರು ಮತ್ತೆ ರಾಗಿ ಇಂಥವೆಲ್ಲ ಕೆಲವರು ತಯಾರಿ ನಡೆಸಿದ್ದಾರೆ ಕೆಲವು ಕಡೆ, ಎಲ್ಲ ಭೂಮಿಯ ತಯಾರಿ ಮಾಡಿಕೊಂಡು. ಇದ್ರ ಬಗ್ಗೆ ಹೇಳಿ ಸರ್, ನಮ್ಮ ರೈತರು ಏನ್ ಮಾಡಬೇಕು, ಈ ಒಂದು ವೇಳೆ ಈ ಹಂತದಲ್ಲಿದ್ರೆ ಅವ್ರು ಏನೇನು ಕ್ರಮಗಳನ್ನು ತಕೊಳ್ಬೇಕು ಅನ್ನೋದು. ಈಗ ಸಾಮಾನ್ಯವಾಗಿ ಮಳೆ ಸ್ಟಾರ್ಟ್ ಆಗಿದೆ. ಪ್ರಮುಖ ಬೆಳೆಗಳಲ್ಲಿ ನಮ್ಮ ಜಿಲ್ಲೆ ಅಥವಾ ದಾವಣಗೆರೆ ಇರ್ಬೋದು. ಈಗ ಮೆಕ್ಕೆಜೋಳ ಅಂತೂ ತುಂಬಾ ಪ್ರದೇಶದಲ್ಲಿ ಬರುತ್ತೆ. ಆದಷ್ಟು ಈ ಸೈನಿಕಗಳ ಬಾಧೆಯನ್ನು ತಡಿಬೇಕಂದ್ರೆ ಬೀಜೋಪಚಾರ ಮಾಡ್ತಕ್ಕಂಥದ್ದು, ಅದನ್ನ ಕರೆಕ್ಟಾಗಿ ಗಮನದಲ್ಲಿ ಇಟ್ಕೊಂಡು ಬೀಜೋಪಚಾರ ಮಾಡಬೇಕು. ಅದಾದ್ಮೇಲೆ ಈಗ ಶೇಂಗಾ ಬೆಳೆಗೆ ಬಿತ್ತನೆ ಮಾಡೋಕ್ಕೆ ಭೂಮಿ ಎಲ್ಲ ಸಿದ್ಧತೆ ಮಾಡ್ಕೊತಿದ್ದಾರೆ. ಹೌದು, ರೈತ ಬಾಂಧವರಿಗೆ ಏನು ಸಲಹೆ ಅಂದರೆ, ನಾವು ಆದಷ್ಟು ಈ ಜೈವಿಕ ಗೊಬ್ಬರಗಳು, ಈ ಟ್ರೈಕೋಡರ್ಮ ಅಂತ ಸಿಗುತ್ತೆ ಶಿಲೀಂದ್ರನಾಶಕ, ಅದನ್ನು ಕೂಡ ಬೀಜೋಪಚಾರ ಮಾಡ್ತಕ್ಕಂಥದ್ದು, ಅದರ ಜೊತೆ ಅಥವಾ ನಾವು ಏನು ಕೊಟ್ಟಿಗೆ ಗೊಬ್ಬರ ಜೊತೆ ಅದನ್ನು ಮಿಕ್ಸ್ ಮಾಡಿ ಹೊಲದಲ್ಲಿ ಎರಚಿಬಿಟ್ಟು ಉಳುಮೆ ಮಾಡಿದ್ದೆ, ಅದರಲ್ಲಿ ನಮಗೆ ಆದಷ್ಟು ಈ ಶಿಲೀಂದ್ರನಾಶಕ ಬಳಸೋದ್ರಿಂದ ರೋಗ ಮತ್ತು ಈ ಕೆಲವು ರೋಗಗಳು ಬರುತ್ತೆ. ಈಗ ಶೇಂಗಾದಲ್ಲಿ ಸಾಮಾನ್ಯವಾಗಿ ಬುಡಕೊಳೆ ರೋಗ ಇಂಥ ರೋಗಗಳು ಬರ್ತವೆ, ಅದನ್ನು ತಡಿಲಿಕ್ಕೆ ಸಾಧ್ಯತೆ ಇದೆ. ಸೊ ಇವನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು. ಆದಷ್ಟು ನಾವು ಆಳವಾಗಿ ಉಳುಮೆ ಮಾಡಬೇಕು, ಉಳುಮೆ ಆದಮೇಲೆ ಅಷ್ಟು ಮಾಡ್ಕೊಂಡು ಭೂಮಿ ಸಿದ್ಧತೆ ಮಾಡ್ಕೋಬೇಕಾಗುತ್ತೆ. ಅದು ಬಿಟ್ಟರೆ ಈಗ ಆದಷ್ಟು ನಾವು ರೈತರಿಗೆ ಹೇಳ್ತಕ್ಕಂಥದ್ದು ಏನಂದರೆ, ಈ ಸೈನಿಕಗಳು ಇರ್ಬೋದು, ಬೇರೆ ಯಾವುದೇ ರೋಗ ಇರ್ಬೋದು, ಅಂತರ್ಬೆಳೆ ಇರ್ಬೋದು, ಆಮೇಲೆ ಬೆಳೆ ಪರಿವರ್ತನೆ, ಒಂದೇ ಮೆಕ್ಕೆಜೋಳ ಬೆಳೆಯೋದ್ರಿಂದ ಭೂಮಿ ಫಲವತ್ತತೆ ಎಲ್ಲ ಕಡಿಮೆ ಆಗ್ತಿದೆ. ಸೊ ಅದನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದು. ಅದಾದಮೇಲೆ ಈ ಶೇಂಗಾ ಕೆಳಭಾಗದಲ್ಲಿ ಈಗ ಚಳ್ಳಕೆರೆ ಇರ್ಬೋದು ಅಥವಾ ಈಗ ಮೊಳಕಾಲ್ಮೂರು ಭಾಗ ಅಲ್ಲೆಲ್ಲ ತುಂಬ ಶೇಂಗಾ ಬೆಳೀತಾರೆ. ಸೊ ಅಲ್ಲೂ ಕೂಡ ರೈತರು ಪರಿವರ್ತನೆ ಮಾಡಿದ್ದಲ್ಲಿ ಈ ಬರ್ತಕ್ಕಂಥ ಕೀಟ ರೋಗ, ಈಗ ಬುಡಕೊಳೆ ರೋಗ ಸತತವಾಗಿ ಒಂದೇ ಭೂಮಿಯಲ್ಲಿ ಶೇಂಗಾ ಬೆಳೀತಾರೆ. ಸೊ ಅವಾಗ ಈ ರೋಗಗಳೆಲ್ಲ ಜಾಸ್ತಿ ಆಗ್ತವೆ. ಆದಷ್ಟು ಪರಿವರ್ತನೆ ಮಾಡ್ತಕ್ಕಂಥದ್ದು, ಅಂತರ್ಬೆಳೆ ಬೆಳೀತಕ್ಕಂಥದ್ದು, ಆಮೇಲೆ ಜೈವಿಕ ಗೊಬ್ಬರಗಳನ್ನು ಬಳಸೋದ್ರಿಂದ ಈ ನಮಗೆ ಈ ಏನು ಹಾನಿಯಾಗ್ತಕ್ಕಂಥ ಕೀಟ ರೋಗದಿಂದ ಸ್ವಲ್ಪ ತಡಿಬಹುದು ಅಂತ ನಾವು ರೈತರಿಗೆ ಸಲಹೆ ಕೊಡ್ತೀವಿ. ಸೊ ಆದಷ್ಟು ಬೀಜೋಪಚಾರ ಅಥವಾ ಟ್ರೈಕ್ ಈ ಜೈವಿಕ ಗೊಬ್ಬರಗಳನ್ನು ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಬಳಸೋದ್ರಿಂದ ಅನುಕೂಲ ಆಗುತ್ತೆ. ಸರ್, ಒಂದು ಕರೆ ಇದೆ. ಓಕೆ, ಹಲೋ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಹೇಳಿ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರಾ? ಸರ್, ರೈತಿಗಳಿಂದ ಗಂಗಾಧರ್ ಅಂತೇಳಿ. ಗಂಗಾಧರ್? ಹೇಳಿ ಗಂಗಾಧರ್, ಪ್ರಶ್ನೆ ಕೇಳಿ. ಸರ್, ಈಗ ಹತ್ತಿ ಬೆಳೆ ಎಲ್ಲ ಹೂ ಸರ್, ಈಗ ಸರ್ ಅದು ಸ್ವಲ್ಪ ಜೀಡಿ ಬಿದ್ದಿದೆ. ಹಲೋ, ಹತ್ತಿ ಗಿಡದಲ್ಲಿ ಜಿಗಿ ಹುಡುಕ್ ರಸ ಇರೋ ಹುಳುಗಳಲ್ಲಿ ಮೂರ್ನಾಲ್ಕರ ತರ ಇದೆ. ತ್ರಿಪ್ಸ್ ಹುಳ ಅಂತ ಬರುತ್ತೆ, ಏನು ಹುಳ ಬರ್ತವೆ, ಆಮೇಲೆ ಜಿಗಿ ಹುಳ ಅಂತ ಮೂರು ರೀತಿಯ ರಸ ಇರೋ ಹುಳುಗಳು ಇರ್ತವೆ ಗಂಗಾಧರ್ ಅವರೇ. ಸೊ ಅದಕ್ಕೆ ನೀವು ಅವುಗಳ ಹಾನಿಯ ಲಕ್ಷಣ ಕಂಡ ತಕ್ಷಣನೇ ಇಮಿಡಾಕ್ಲೋಪಿಡ್ ಆಗ್ಬೋದು. ಅದು ಅರ್ಧ ಮಿಲಿ ಒಂದು ಲೀಟರ್ ನೀರಿಗೆ ಬೆಳೆ ಸಿಂಪಡಣೆ ಮಾಡಬೇಕು. ಅಸೆಟಮಿಪಿಡ್ ಅಂತ ಬರ್ತದೆ, ಆದ್ರೆ ಅರ್ಧ ಗ್ರಾಮ್ ಒಂದು ಅಲ್ಲ. ಗಿಡಗಳಲ್ಲಿ ಏನ್ ಲಕ್ಷಣಗಳಿದೆ? ಎಲ್ಲೋ ಒಂದೊಂದು ಗಿಡ ಆಗಿದೆಯಂದ್ರಲ್ಲ, ಅದ್ರಲ್ಲಿ ಏನ್ ಲಕ್ಷಣ? ಹಳದಿ ಆಗಿದೆಯಾ? ಅಲ್ಲ, ಹಳದಿ ಆಗಿರೋದಕ್ಕೆ ಕಾರಣ ಹೇಳ್ತೀವಲ್ಲ, ಅದು ಜಾಸ್ತಿ ರಸ ಇರಿದಾಗ ಏನಾಗುತ್ತೆ ಅಂದ್ರೆ ಎಲೆಗಳು ಹಳದಿ ಆಗ್ತವೆ. ಗೊತ್ತಾಯ್ತಲ್ಲ. ಸೊ ಅದಕ್ಕೆ ಜಾಸ್ತಿ ರಸ ಇರಿದಾಗ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಒಂದು ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳಲ್ಲಿ ನಿಮ್ಗೆ ಹಳದಿ ಆಗಿದ್ರೆ ಏನ್ ಮಾಡಿ, 19 ಎಲೆ ಮೇಲೆ ಸಿಂಪಡಣೆ ಮಾಡುವಂತ ರಸಗೊಬ್ಬರ ಬರುತ್ತಲ್ಲ, ಅದು 5 ಗ್ರಾಮ್ ಒಂದು ಲೀಟರ್ ನೀರಿಗೆ ಬೆರೆಸ್ಬಿಟ್ಟು ನೀವು ಸಿಂಪಡಣೆ ಮಾಡಿದ್ರೆ ಅವು ಎಲೆಗಳು ಸ್ವಲ್ಪ ಚೇತರಿಸ್ಕೊಂತ. ಮತ್ತೆ ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಅದೇ ಎಲ್ಲ ಕಡೆಯಲ್ಲೂ ಹತ್ತಿ ಬೆಳೆ ಅನೇಕ ಸಮಸ್ಯೆಗಳು ಬರ್ತಾ ಇದೆ. ನಮ್ಮ ಕೃಷಿ ವಿಜ್ಞಾನಕ್ಕೆ ದಿನನಿತ್ಯ ರೈತರು ಸಾಲಲ್ಲಿ ನಿಂತ್ಕೊಂಡ್ ಬರ್ತಾರೆ ಕ್ಯೂನಲ್ಲಿ. ಗೊತ್ತಾಯ್ತಲ್ಲ. ಆಯ್ತು, ಇಷ್ಟು ಮಾಡಿ, ಕಡಿಮೆ ಆಗುತ್ತೆ. ಒಳ್ಳೇದು, ಒಳ್ಳೇದು. ಗಂಗಾಧರ್ ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಸರ್ ವಂಕರಪ್ಪ ಸರ್, ಈಗ ಹೇಳಿದ್ರಿ ಅದೇ ರೀತಿ ಮೆಕ್ಕೆಜೋಳದಲ್ಲಿ ಕೆಲವು ಕಡೆ ಈ ಸೈನಿಕ ಹುಳು ಅಂತ ಬಾಧೆ ಬಂದಿದೆ. ಮೆಕ್ಕೆಜೋಳದಲ್ಲಿ ನಾವು ಇಲ್ಲಿ ಚಿತ್ರದುರ್ಗ ತಾಲೂಕಲ್ಲಿ ಭರಮಸಾಗರಕ್ಕೆ ಭೇಟಿ ಕೊಟ್ಟಾಗ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆ ಭೇಟಿ ಕೊಟ್ಟಿದ್ದು, ಅವಾಗ ಮೆಕ್ಕೆಜೋಳದಲ್ಲಿ ಸೈನಿಕ ಹುಳುಗಳು ಈಗಾಗಲೇ 3-4 ಹಂತದ ಮಟ್ಟಕ್ಕಲ್ಲೇ ಬಂದಿದ್ದಾವೆ. ಸೊ ಅದಕ್ಕೆ ಈಗಾಗಲೇ ನಮ್ಮ ಮುಖ್ಯಸ್ಥರು ತಿಳಿಸಿದ ಹಾಗೆ ಬೀಜೋಪಚಾರ ಮಾಡಬೇಕು. ಸೊ ಸಯಾಂಟ್ರನಿಲಿಪ್ರೋರ್ ಮತ್ತು ಥೈಮೆಥಾಕ್ಸಾಮ್ ಅಂತಕ್ಕಂಥ ಒಂದು ಕೀಟನಾಶಕ ಮಿಶ್ರಣ, ಎರಡು ಕೀಟನಾಶಕ ಮಿಶ್ರಣ ಇರುತ್ತೆ. ಅದರಲ್ಲಿ ಬೀಜೋಪಚಾರ 6 ಮಿಲಿ 1 ಕೆಜಿ ಬೀಜ ಪ್ರಮಾಣದಲ್ಲಿ ಮಿಶ್ರಣ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಸುಮಾರು 25-28 ದಿನಗಳವರೆಗೆ ರಕ್ಷಣೆ ನೀಡುತ್ತೆ. ಆನಂತರ ಈ ಸೈನಿಕಗಳು ಪ್ರಾರಂಭಿಕ ಹಂತದಲ್ಲಿ ಇದ್ದಾಗ ಒಂದು ಕರೆ ಇದೆ. ಹಲೋ, ಪ್ರಕಾಶ್ ಅವರೇ ನಮಸ್ಕಾರ. ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದುರ್ಗದಿಂದ. ತಮ್ಮ ಹೆಸರು ಸರ್? ಬಸವರಾಜ್. ಬಸವರಾಜ್, ಕೇಳಿ, ಪ್ರಶ್ನೆ ಕೇಳಿ. ಈಗ ಒಬ್ಬರು ಬಂದಿರ್ತಾರೆ, ಹೌದೌದು, ಅವರು ರೈತರ ಮಕ್ಕಳೇ, ಅವರು ತೋಟ ಮಾಡಿರೋರು, ಆಮೇಲೆ ತೋಟ ನಿರ್ವಹಣೆ ಮಾಡಿರ್ತಾರೆ. ಹೌದು, ಅವರು ಎಲ್ಲ ಆಯ್ಕೆ ಮಾಡಿಕೊಂಡು ಅವ್ರ ಊರಿಗೆ ಹೋಗಿ ಅವ್ರ ತೋಟಗಳು ಹೇಗೆ ಮಾಡ್ತಿದ್ದಾರೆ, ಆಮೇಲೆ ಆ ಊರ್ನ ಪ್ರಗತಿಪರ ರೈತರು ಯಾರು, ಈ ಅವಧಿಯಲ್ಲಿ ಇದನ್ನ ಹಾಕ್ಬೇಕು, ಈ ಅವಧಿಯಲ್ಲಿ ಇದನ್ನ ಹಾಕ್ಬೇಕು, ಈ ಅವಧಿಗೆ ಇದು ಬರುತ್ತೆ ಅಂತ ಸ್ವಲ್ಪ ನೀವು ಗೈಡ್ ಮಾಡ್ಬೇಕು. ಈಗ ಅವರಷ್ಟಕ್ಕೆ ಅವರೇ ಮಾಡಿಕೊಂಡು ಅವರಷ್ಟಕ್ಕೆ ಅವರೇ ಅಂತ ನಿಮ್ಮ ಸಲಹೆ ಸೂಚನೆ ಅವಶ್ಯಕತೆ ಇದೆ. ಅಲ್ಲಲ್ಲ, ಈಗ ಅದಕ್ಕೋಸ್ಕರ ನಾವು ಆಕಾಶವಾಣಿ ಮುಖಾಂತರ ಕೊಡ್ತಾ ಇದೀವಿ ಬಸವರಾಜ್ ಅವರೇ. ಈಗ ಎಲ್ಲರ ಯಾಕಂದ್ರೆ ಪ್ರತಿಯೊಬ್ಬರ ಹತ್ರ ಹೋಗ್ಲಿಕ್ಕಾಗಲ್ಲ, ಹಾಗಾಗಿ ಇದೊಂದು ಸಾಮೂಹಿಕವಾಗಿ ಇದರಲ್ಲಿ ಭಾಗವಹಿಸಬಹುದಲ್ಲ. ಆಯ್ಕೆ ಮಾಡ್ಕೇಳ್ರಿ, ಆಯ್ಕೆ ಮಾಡ್ಕೇಳ್ರಿ, ಒಬ್ರು ಯಾರು ಹೋಗಿ ಆಯ್ಕೆ ಮಾಡ್ಕೊಂಡು ಪ್ರಗತಿಪರ ರೈತರು, ನೀವು ಇಷ್ಟೊಂದು ಬೆಳೆದಿರಲ್ಲ, ಯಾರ ಮೂಲ ಏನು, ಇದು ಇದು ಇದಕ್ಕೆ ಯಾವ ಮಾನದಂಡ ಬಳಸ್ತಿದ್ದೀರಿ, ಯಾವ ಔಷಧಿ ಹಾಕ್ತೀರಿ, ಸಗಣಿ ಗೊಬ್ಬರ ಮಾಡ್ತಾರೋ, ಸೈನಿಕ ಬಳಸ್ತಾರೋ, ಅದನ್ನ ರೈತರಿಗೆ ಸ್ವಲ್ಪ ಹೇಳಿದ್ರೆ ಅವರು ಟರ್ನ್ ಆಗ್ತಾರೆ, ರಾಸಾಯನಿಕ ಹೋದವರು ಸಗಣಿ ಗೊಬ್ಬರಕ್ಕೆ ಟರ್ನ್ ಆಗ್ತಾರೆ. ಬಸವರಾಜ್ ಅವ್ರೆ, ನಾವು ವರ್ಷದಲ್ಲಿ ಒಬ್ಬ ವಿಜ್ಞಾನಿ 150-200 ರೈತರ ಹೊಲಗಳಿಗೆ ಭೇಟಿ ಕೊಡ್ತೀವಿ. ಆನಂತರ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನಮಗೆ ನಿರಂತರ ದಿನಕ್ಕೆ 15-20 ಜನ ರೈತರು ಭೇಟಿ ಕೊಡ್ತಾರೆ, ಮಾಹಿತಿ ಕೊಡ್ತೀವಿ. ಆತರ ರೈತರು ಯಾರು ಇಷ್ಟಪಟ್ಟಲ್ಲಿ ಅಥವಾ ಅವ್ರ ರೈತರಿಗೆ ಏನಾದ್ರು ಹೆಚ್ಚಿನ ಮಾಹಿತಿ, ಸಮಸ್ಯೆ ಗಂಭೀರವಾಗಿದ್ದಲ್ಲಿ ನಾವು ಭೇಟಿ ಕೊಟ್ಟು ನೋಡಿ, ಮೊನ್ನೆ ಭರಮಸಾಗರದಲ್ಲಿ ಸಮಸ್ಯೆ ಗಂಭೀರವಾಗಿತ್ತು, ನಾವು ಭೇಟಿ ಕೊಟ್ಟು ಮಾಹಿತಿ ಕೊಟ್ಟು ಬಂದ್ವಲ್ಲ, ಕೊಡ್ತೀವಿ. ಅದೆಲ್ಲ ಮಾಡ್ತೀವಿ. ಹೊಳಲ್ಕೆರೆ ತಾಲೂಕಿನಲ್ಲಿ ಬಹಳ ಜನ ಸ್ವಲ್ಪ ಅವರು ಅಷ್ಟು ಕವರ್ ಮಾಡ್ಕೊಂತಾರೆ. ಬರಬೇಕು ಅವರಲ್ಲಿ, ರೇಡಿಯೋ ಕೇಳಬೇಕು, ರೇಡಿಯೋನಲ್ಲಿ ಪ್ರಶ್ನೆ ಕೇಳಬೇಕು. ಅದಕ್ಕಾಗಿ ಸುಲಭವಾದ ಮಾಧ್ಯಮ ಇದು, ಇದನ್ನ ಬಳಸ್ಕೋಬೇಕಲ್ವಾ. ರೈತರಲ್ಲಿ ಆ ಒಂದು ಜಾಗೃತಿ ಮೂಡಲಿಲ್ಲ ಅಂದ್ರೆ ಹೌದು, ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಡ್ಬೇಕು ಅವರು ಅಲ್ವಾ. ಮಾಹಿತಿ ಕೊಡ್ತೀವಿ, ಅದರ ಬಗ್ಗೆ ಏನ್ ತೊಂದರೆ ಇಲ್ಲ. ಒಳ್ಳೇದ ಬಸವರಾಜ್ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ಕಾರ ಸರ್, ನನ್ನ ಹೆಸರು ವೀರಣ್ಣ ಅಂತ ಹೇಳಿ, ಚಳ್ಳಕೆರೆ ತಾಲೂಕು ಸರ್ ವೆಂಕಟಾಪುರದಿಂದ ಮಾತಾಡ್ತಿರೋದು. ವೀರಣ್ಣ ನೋಡಿ, ಕೇಳಿ ಪ್ರಶ್ನೆ ಕೇಳಿ. ಸರ್ ಕುಮಾರ್ ಸರ್ದು ಮತ್ತೆ ಓಂಕಾರಪ್ಪ ಸರ್ದು ಮತ್ತೆ ಪ್ರಕಾಶ್ ಸರ್ದು ಸರ್ ನಿಮ್ಗೂ ಕೂಡ ನಮಸ್ಕಾರಗಳು. ನಮಸ್ತೆ ನಮಸ್ತೆ ಸರ್. ಈಗ ನಾವು ಲಾಸ್ಟ್ ಟೈಮ್ ಸರ್ ಒಂದು ಕುಸ್ಕಿ ಭೂಮಿಗೆ 35-40 ಒಂದು ಕೆಜಿ ಅನ್ನ ಬೀಜ ಹಾಕ್ತಿದ್ವಿ ಸರ್. ಯಾವ್ದು ಅಂದ್ರೆ ಸರ್ ಸಾಕಷ್ಟು ಬೀಜ, ಯಾವ ಬೀಜ ಇರೋಣ, ಯಾವ ಬೆಳೆ, ಯಾವ್ದು ಅದನ್ನ ಹೇಳಿ ಸರ್. ಅದು ಬೇಸಿಕ್ಸ್ ಹಾಕ್ತಾ ಇದ್ವಿ. ಈ ಸರಿ ಸರ್ ಕದ್ರಿ ಬೀಜಗಳನ್ನ ಆಯ್ಕೆ ಮಾಡ್ಕೊಂಡು, ಅಂದ್ರೆ ಕದ್ರಿ ಲೇಪಾಕ್ಷಿ ಅದು ಇಳುವರಿ ಜಾಸ್ತಿ ಬರ್ತದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಸರ್ ಇದು ಕೂಡ ಅದೇ ಒಂದು ಪ್ರಮಾಣದಲ್ಲಿ ಇದು ಮಾಡಬಹುದು ಅಂತಕ್ಕಂತ ಒಂದು ಹೇಳ್ತಾ ಇದ್ವಿ. ಅಲ್ದನೆ ಇದರ ಒಂದು ಮಾರ್ಕೆಟ್ ಸ್ವಲ್ಪ ಡೌನ್ ಅಂತಾರೆ, ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಒಂದು ಪ್ರಶ್ನೆ. ಅಂದ್ರೆ ಸರ್ ನಮ್ಮ ಒಂದು ಸ್ನೇಹಿತರದ್ದು ಈರುಳ್ಳಿ ಸರ್, 1 ಎಕರೆಗೆ ಒಂದು ಈರುಳ್ಳಿ ಬೀಜ ಚೆಲ್ಲಿದ್ದಾರೆ. ಅದು ಸುಳಿ ಸ್ವಲ್ಪ ಕೆಂಪುಗಾಗ್ತಿದೆ ಸರ್, ಸುಮಾರು ಒಂದು 20 ದಿನ ಕೆಂಪುಗಾಗ್ತಿದೆ, ಒಂಥರ ಬಿಳಿ ಬಿಳಿ ತರ ಆಗ್ತಿದೆ ಅಂತ ಹೇಳ್ತಾರೆ. ಕದ್ರಿ ಲೆಪ್ಪಾಕ್ಷಿ ಐತಲ್ಲ, ಅದು ಕದ್ರಿ ಲೆಪ್ಪಾಕ್ಷಿ ತುಂಬಾ ಇಳುವರಿ ಚೆನ್ನಾಗಿ ಬರುತ್ತದು. ನಾವೆಲ್ಲ TM2 ಹಾಕ್ತಿದ್ವಿ, K6 ಹಾಕಿದ್ದೀರಲ್ಲ ನೀವು, ಅದಕ್ಕಿಂತ ಉತ್ತಮ ಇಳುವರಿ ಬರುತ್ತೆ. ಈಗ ಏನ ಚಿಂತನೆ ಏನಂದ್ರೆ ರೈತರಿಗೆ, ಅದು ಇಳುವರಿ ಚೆನ್ನಾಗಿ ಬರುತ್ತಂತ ಎಲ್ಲ ಗೊತ್ತಿದೆ, ಆದ್ರೆ ಅದರಲ್ಲಿ ಈ ಎಣ್ಣೆ ಅಂಶ ಕಡಿಮೆ ಇದೆ, ಮಾರ್ಕೆಟ್ ರೇಟ್ ಕಡಿಮೆ ಬರುತ್ತೆ ಅಂತ ಚಿಂತನೆ, ಕರೆಕ್ಟಾ? ಅದಕ್ಕೆ ಈಗ ಏನಾಗಿದೆ, ನಾವು ಕೃಷಿ ಇಲಾಖೆ ಇರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಎಲ್ಲವನ್ನ ಸುಲಲಿತವಾಗಿ ನಾವು ಎಲ್ಲ ಚರ್ಚೆ ಮಾಡ್ತಿದೀವಿ. ಏನಾಗಿದೆ ಈಗ ಇವು ಗಾಣಗಳಿದಾವಲ್ಲ, ಈಗ ಉದಾಹರಣೆಗೆ ನಮಗೆ ಚಳ್ಳಕೆರೆಯಲ್ಲಿ ಗಾಣಗಳಿದಾವೆ, ಒಂದೇ ತರ ಜರಡಿ ಇರ್ತಾವೆ. ಅದಕ್ಕೆ ಈಗ ಟೊಮೆಟೊ ಬೀಜ ಸೈಜು ಈ ಬೀಜ ಸೈಜು ವ್ಯತ್ಯಾಸ ಇರ್ತದೆ, ಅದಕ್ಕೆ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿ ರೇಟ್ ಎಲ್ಲ ಡೌನ್ ಆಗಿದೆ. ಇನ್ನು ಬರ್ತಕ್ಕಂಥ ದಿವಸಗಳಲ್ಲಿ ಪಿಕಪ್ ಆಗತ್ತದು, ಡೋಂಟ್ ವರಿ ಅಲ್ವಾ. ಮುಂದಿನ ದಿವಸಗಳಲ್ಲಿ ನಿಮಗೆ ಚೆನ್ನಾಗಿ ರೇಟ್ ಬರುತ್ತೆ, ಅದು ಎಲ್ಲರೂ ಅದನ್ನೇ ಬೆಳೆದ್ರೆ ಅದು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅಷ್ಟು ಚೆನ್ನಾಗಿದೆ ವೆರೈಟಿ ಹಾಕಿ. ಈಗ ಈರುಳ್ಳಿ ಎಷ್ಟು ದಿನ ಆಗಿದೆ ವೀರಣ್ಣ ಅವರೇ? ಒಣಗ್ತಾ ಸಸಿ ಬೀಳ್ತಾ ಇದೆಯಾ ಅಥವಾ ಬರೀ ಕೆಂಪ್ಗಾಗ್ತಾ ಇದೆಯಾ? ನೀರ್ ಯಾವ ತರ ನೀರ್ ಬಹಳ ನಿಲ್ಸಿ ಮಾಡ್ರದಲ್ಲ, ಈಗ ಮಳೆನೂ ಚೆನ್ನಾಗಿ ಬರ್ತಾ ಇದೆ, 2-3 ತಿಂಗಳಿಂದ ನೋಡ್ತಾ ಇದೀವಿ ಚೆನ್ನಾಗಿ ಮಳೆ ಬರ್ತಾ ಇದೆ. ಸೊ ಒಂದೇನಾಗುತ್ತೆ, ಶೀತ ಜಾಸ್ತಿ ಆಗಿ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳು ಹೋದ್ರೂ ಸ್ವಲ್ಪ ಹಳದಿ ತರ ಬರುತ್ತೆ, ಅಥವಾ ರೋಗ ಏನಾದ್ರೂ ಇದ್ರು ಬುಡಕೊಳ್ದು ಏನೋ ಸಸಿ ಬಿಡ್ತಾ ಇತ್ತು ಅಂದ್ರೆ ಅದನ್ನು ಸ್ವಲ್ಪ ಗಮನಿಸಬೇಕಾಗತ್ತೆ. ತೀರಾ ಹಳದಿ ಅಲ್ಲಿ ಪ್ಯಾಚ್ ನಲ್ಲಿ ಇದೆ ಅಥವಾ ಅಲ್ಲಿ ತುಂಬಾ ಕಾಣ್ತಾ ಇದೆ ಅದು? ಅಂದ್ರೆ ಸರ್ ಅಂದ್ರೆ ಸುಳಿ ಸುಳಿ ಮಾತ್ರ ಹಳದಿ ಏನು ಕಲರ್ ಏನು ಹೇಳ್ತಿಲ್ಲ, ಒಣಗ್ತಿದೆ ಅಂತ ಹೇಳ್ತದೆ ಸರ್, ಸ್ವಲ್ಪ ಸ್ವಲ್ಪ ಮೇಲ್ಗಡೆ ಜಿಟ್ಟು ಒಣಗ್ತಿದೆ ಅಂತ ಹೇಳ್ತಾರೆ. ಈಗ ರೋಗ ಕಾಣಿಸ್ಕೊಂತಾ ಇದೆ ಸ್ವಾಮಿ, ಇವತ್ತು ನಮ್ಮ ಆಫೀಸಿಗೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ರೈತರು ತಂದಿದ್ರು, ಒಳಕೆ ಬಂದು 15-20 ದಿನದ್ದು ಅದೇನಾಗುತ್ತೆ, ಹಾಗೆ ಕುತ್ತಿಗೆ ಹತ್ರ ಸ್ವಲ್ಪ ಮೆತ್ತಗಾದಂಗಾಗಿ ಜೋತ್ ಬಿದ್ದುಬಿಟ್ಟು ಹೋಗ್ತಾ ಇದೆ, ಪೂರ್ತಿ ಒಣಗ್ತಾನೆ ಇದೆ, ಗೊತ್ತಾಯ್ತಲ್ಲ. ಸೊ ಆ ರೋಗ ಕಾಣಿಸ್ಕೊಂಡ್ರೆ ಕಾರ್ಬನ್ಡೇಜಿಮ್ ಮತ್ತು ಮ್ಯಾಂಕೋಸ್ ಬೆರಡ್ ಮಿಶ್ರಣ ಇರ್ತಕ್ಕಂಥ ಶಿಲೀಂಧ್ರನಾಶ ಅದು 2 ಗ್ರಾಮ್ 1 ಲೀಟರ್ ಸಿಂಪರಣೆ ಮಾಡಿ ಆಯ್ತಾ? ಗೊಬ್ಬರ ಎಷ್ಟು ಕೊಟ್ಟಿದ್ರಿ? ಗೊಬ್ಬರ ಏನ್ ಕೊಟ್ಟಿದ್ರಿ? ಕಳೆ ತೆಗೆದಿದ್ರಿ? ಎಕರೆಗೆ ಅಲ್ಲ ಆಯ್ತು, ಈಗ ನೋಡಿ, ಈಗ ಕಳೆಯದು ಕಳೆ ಕಳೆನಾಶಕ ಏನಾದ್ರು ಮಾಡ್ಕೊಂಡು ಕಳೆ ತೆಗೆದಿದ್ದೀರಾ ಅಥವಾ ಈಗಿನ ಯಾವ ಹಂತದಲ್ಲಿ ಇದೆ ಕಳೆ ಕಳೆ ಬಂದಿದೀಗ? ಸರ್ ಹೇಳಿದಂಗೆ ಅದೊಂದು ಮಾಡಿ, ಕಾರ್ಬನ್ ಡೈಜ್ ಮ್ಯಾಂಕೋಜಬ್ ಮಾಡಿ ಕಳೆ ತೆಗೆದ್ಮೇಲೆ ಮತ್ತೆ ನಿಮಗೆ ಗೊಬ್ಬರ ಕೊಡೋದು ಮಾಹಿತಿ ಕೊಡ್ತೀವಿ. ನಮ್ಮ ನಂಬರ್ ಏನಾದ್ರು ನಮ್ಮ ಕಾರ್ಯಕ್ರಮ ಮುಗಿದ ಮೇಲೆ ನಂಬರ್ ಕೊಟ್ಟಿರ್ತೀವಿ. ಸೊ ಫೋನ್ ಮಾಡಿ ಮುಂದಿನ ಏನೇನು ಗೊಬ್ಬರ ಬಗ್ಗೆ ಮಾಹಿತಿಯನ್ನು ಪಡ್ಕೋಬಹುದು. ನಮಸ್ಕಾರ. ಹಲೋ ಹಲೋ ಹಲೋ, ಕರೆ ಕಟ್ ಆಗಿದೆ ಅಂತ ಅನ್ಸುತ್ತೆ. ಈಗ ಪ್ರಕಾಶ್ ಅವರು, ತೋಟಗಾರಿಕಾ ಬೆಳೆಗಳಂದ್ರೆ ಈಗ ಈರುಳ್ಳಿ ಇರ್ತಾವೆ ಕೆಲವು ಕಡೆ, ಆಮೇಲೆ ಕೆಲವು ಈ ಅಡಿಕೆ ಎಲ್ಲ ಸ್ವಲ್ಪ ಬಹಳ ಜೋರು ನಡೀತಿದೆ, ನಾಟಿ ಮಾಡ್ತಿದ್ದಾರೆ. ಈಗ ಈಗ ಆಲ್ರೆಡಿ ಇರೋಂಥ ಬೆಳೆಗಳೆಲ್ಲ ಏನೇನು ಸಮಸ್ಯೆಗಳು ಕಾಣ್ತಾ ಇದೆ ಮಳೆ ಬರೋದ್ರಿಂದ? ಈಗ ನೋಡಿ, ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆ ಹೇಳಿ ಕೇಳಿ ಬರಗಾಲ ಪೀಡಿತ ಪ್ರದೇಶ. ಬಟ್ ಆದರೂ ಕೂಡ ನಮ್ಮ ರೈತರು ನೀರಾವರಿ ಇಟ್ಕೊಂಡು ತೋಟಗಾರಿಕೆ ಬೆಳೆಗಳನ್ನು ಮಾಡ್ತಾ ಇದ್ದಾರೆ, ಅದರಲ್ಲಿ ಲಾಭನೂ ಕಂಡ್ಕೊಳ್ತಾ ಇದ್ದಾರೆ. ಸೊ ಇತ್ತೀಚೆಗೆ ಅಡಿಕೆ ಅಂತ ಹೇಳಿದರೆ, ನಾವು ನಮ್ಮ ಕೇಂದ್ರದಿಂದಾಗಲಿ ಅಥವಾ ತೋಟಗಾರಿಕೆ ಇಲಾಖೆ ಆಗಲಿ, ನಾವು ಅಡಿಕೆ ಬೆಳೆನ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಶಿಫಾರಸು ಮಾಡೋದಿಲ್ಲ, ಯಾಕಂದರೆ ನೀರು ಜಾಸ್ತಿ ಕೇಳ್ತಂತೇಳಿ ಮೊದಲಿಂದಲೂ ನಾವು ಅದನ್ನು ಅವಾಯ್ಡ್ ಮಾಡಿಸ್ತಾ ಇದ್ವಿ. ಬಟ್ ಎಲ್ಲೋ ಒಂದು ಕಡೆ ರೈತರು ಅದಕ್ಕೆ ಇರತಕ್ಕಂಥ ಮಾರುಕಟ್ಟೆಗೆ ಹೋಗಿ ಅದೊಂದು ನಂಬಿಕೊಂಡು ಮಾಡ್ತಿದ್ದಾರೆ. ಸೊ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ, ಬಟ್ ಯಾರೇ ರೈತರು ಅಡಿಕೆ ಅಂತ ಬೆಳೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಮುಂದೆ ನಿಮಗೆ ಇರತಕ್ಕಂಥ ನೀರಾವರಿ ವ್ಯವಸ್ಥೆ ಕಡೆ ಗಮನ ಇಟ್ಕೊಂಡು, ಹೌದಪ್ಪ ನಾನು ಇದು ಮಾಡಬಹುದು, ನನ್ನ ತೊಂದರೆ ಆಗೋದಿಲ್ಲ, ಈ ನೀರಾವರಿ ಮಾಡಿಕೊಂಡು ಅಡಿಕೆನೂ ಜೊತೆಗೆ ಬೇರೆ ಬೆಳೆನೂ ಮಾಡ್ಕೊಂತ ಅವರಲ್ಲಿ ಕಾನ್ಫಿಡೆಂಟ್ ಇದ್ದರೆ ಅವರು ತಗೊಂಡು ಹೋಗ್ಬೋದು, ಮಾಡ್ಕೊಂಡು ಹೋಗ್ಬೋದು. ಸೊ ಕರೆ ಇದೆ. ಓಕೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ಸರ್, ನಮ್ಮ ವಿಜಯಪುರದಿಂದ ಮಾತಾಡ್ತೇವೆ. ಏಕಾಂತಪ್ಪ ಹೇಳಿ, ಪ್ರಶ್ನೆ ಕೇಳಿ. ಸರ್, ಅಡಿಕೆ ಗಿಡಕ್ಕೆ ಕೊಳೆ ರೋಗ ಬರ್ತದಲ್ಲ ಸರ್. ಏಕಾಂತಪ್ಪರೇ, ಅದು ಯಾಕೆ ಸರ್, ಅದು ಏನ್ ಕಾರಣ? ಯಾವ ರೀತಿ ಕೊಳೆ ರೋಗ? ಅಡಿಕೆ ಗಿಡ ಸುಳಿಕಿದ್ರೆ ಕೈ ಬರುತ್ತೆ, ಕೆಟ್ಟ ವಾಸನೆ ಬರುತ್ತೆ. ಹೌದು ಸರ್, ಮೇಲ್ಗಡೆ ಎಲ್ಲ ಒಡಕ್ತಾವ ಸರ್. ಅದನ್ನ ಹೇಳಿದ್ದು ಸುಳಿ ಕೊಳೆ ರೋಗ ಅಂತಾರೆ ಅದಕ್ಕೆ. ಅದಕ್ಕೆ ಇತ್ತೀಚಿ ಜಾಸ್ತಿ ಆಗ್ತೈತೆ. ನಮಗೆ ದಿನ ನಾಲ್ಕೈದು ಜನ ರೈತರು ತಗೊಂಡ್ಬರ್ತಿದ್ದಾರೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ. ಅದು ಕಾಣಿಸಿ ಒಂದು ಗಿಡದಲ್ಲೇ ಕಾಣಿಸ್ಕೊಂಡಾಗ ಎಚ್ಚೆತ್ಕೊಂಡ್ಬಿಟ್ಟು ಅದು ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಬರುತ್ತೆ. ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಬರುತ್ತೆ. ಅದು ಶಿಲೀಂಧ್ರನಾಶಕ. ಅದು 3 ಗ್ರಾಮ್ 1 ಲೀಟರ್ ನೀರಿಗೆ ಬೆರೆಸ್ಬಿಟ್ಟು ಸುಳಿಗೆಲ್ಲ ಚೆನ್ನಾಗಿ ತೋಯಿಸ್ಬೇಕು. ಒಂದ್ ಗಿಡದಾಗ ಕಾಣಿಸಿದ್ರೆ ಎಲ್ಲಾ ಗಿಡಕ್ಕೂ ತೋರಿಸಿದ್ರೆ ಅದು ಅಥೋಟಿ ಬರುತ್ತೆ. ಆಯ್ತಾ, ಮಾಡಿ, ಕಡಿಮೆ ಆಗುತ್ತೆ. ಅದು ಎಲ್ಲಾ ಕಡೆ ಬರ್ತಾ ಇದೀನಿ, ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಆಯ್ತಾ, ಮಾಡಿ, ಕಡಿಮೆ ಆಗುತ್ತೆ. ಒಳ್ಳೇದು. ಏಕಾಂತಪ್ಪ ಕರೆ ಮಾಡಿದಕ್ಕೆ ಧನ್ಯವಾದ. ನಮಸ್ಕಾರ. ಮುಂದಿನ ಕರೆ. ಹಲೋ ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಹೇಳಿ, ತಮ್ಮ ಹೆಸರು? ಸರ್, ನಮ್ಮ ಹೆಸರು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಪಿತ್ತಳ್ಳಿ ಗ್ರಾಮದಿಂದ ಸಿದ್ದೇಶ್ ಅಂತ ಹೇಳಿ. ಕೇಳಿ ಕೇಳಿ, ಪ್ರಶ್ನೆ ಕೇಳಿ. ಸರ್, ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಈಗ ಒಂದನೇ ಪ್ರಶ್ನೆ ಏನಂತಂದ್ರೆ, ಈಗ ನಮ್ ಕಡೆ ಎಲ್ಲ ಮೆಕ್ಕೆಜೋಳ ಈಗ ಬಿತ್ತನೆ ಮಾಡ್ಬಿಟ್ಟಿದೀವಿ ಸರ್. ಈಗ ಒಂದ್ 15 ದಿನದ ಒಳಗಿದೆ ಅದು ಬೆಳೆ. ಈಗೆಲ್ಲ ಸುಳಿ ಹುಳ ಬಿದ್ದಿದೆ ಸರ್, ಇದಕ್ಕೇನು ನಾವು ಕ್ರಮ ತಗೊಳ್ಬೇಕು ಸರ್? ಹೇಳಿದ್ನಲ್ಲ ನಾವ್ ಈಗಾಗ್ಲೇ, ಅದಕ್ಕೆ ನೀವು ಬಿತ್ತನೆ ಮಾಡಿ ಆಗಿದೆ. ಇವಾಗ ನೀವೇ ಮಾಡ್ಬೇಕು, ಗಮನಿಸ್ಬೇಕು ಸಿದ್ದೇಶ್ ಅವರೇ. ಹೌದ್ ಸರ್, ಹೊಲ ಅಡ್ಡಾಡ್ಬೇಕು ದಿನಕ್ಕೆ ವಾರಕ್ಕೆ ಒಂದೆರಡು ಬಾರಿ ಎಲ್ಲಾರ ಹೊಲ ಅಡ್ಡಾಡಿ ಪ್ರಾರಂಭಿಕ ಹಂತದಲ್ಲಿ ಹುಳುಗಳನ್ನ ಗುರುತಿಸಬೇಕು. ಗುರುತಿಸ್ಕೊಂಡು ಅದಕ್ಕೆ ಕ್ಲೋರಾಂಟ್ರನಿಲಿಪ್ರೋಲ್ ಅಂತಕ್ಕಂತ ಒಂದು ಕೀಟನಾಶಕ ಬರುತ್ತೆ, ಎಂಎಂಎಕ್ಟಿಮ್ ಬಿಂಜೇಟ್ ಅಂತ ಕೀಟನಾಶಕ ಬರುತ್ತೆ. ಸೊ ಕ್ಲೋರಾಂಟ್ರನಿಲಿಪ್ರೋಲ್ ಅದು 16 ಲೀಟರ್ ನೀರಿಗೆ 5 ಮಿಲಿ ಹಾಕೊಂಡು ಸಿಂಪಡಣೆ ಮಾಡ್ಬೇಕು. ಅದು ಎಂಎಂಎಕ್ಟಿಮ್ ಬೆಂಜೇಟ್ ಆದ್ರೆ ಅದು 16 ಲೀಟರ್ ನೀರಿಗೆ 8 ಗ್ರಾಮ್ ಅದನ್ನ ಹಾಕೊಂಡು ಸಿಂಪಡಣೆ ಮಾಡ್ಬೇಕು ಯಾವ್ದಾದ್ರು ಒಂದನ್ನ. ಸಿಂಪಡಣೆ ಮಾಡ್ಬೇಕಾದ್ರೆ ಸುಳಿ ಒಳಗೆ ಔಷಧಿ ಚೆನ್ನಾಗಿ ಇಳ್ಕೋಬೇಕು, ಆ ರೀತಿ ಸಿಂಪಡಣೆ ಮಾಡ್ಬೇಕು. ಆಮೇಲೆ ಅದಕ್ಕೆ ನಾನು ಹೇಳಿದ್ ಹೊಲ ಅಡ್ಡಾಡೋದು ಬಹಳ ಇಂಪಾರ್ಟೆಂಟ್. ಹೊಲ ಅಡ್ಡಾಡಿ ಪ್ರಾರಂಭಿಕ ಹಂತದಲ್ಲಿ ಹುಳುಗಳನ್ನ ಗುರುತಿಸಿ ನೀವು ಮಾಡಿದ್ರೆ ಚೆನ್ನಾಗಿ ಹತೋಟಿ ಸಿಗುತ್ತೆ. ಹುಳ ದಪ್ಪ ಆದ್ಮೇಲೆ ಮಾಡಿದ್ರೆ ನಿಮ್ಗೆ ಹತೋಟಿ ಮಾಡೋದು ಕಷ್ಟ ಆಗುತ್ತೆ. ಔಷಧಿ ಅಂತಂದ್ರೆ ಕೃಷಿ ಇಲಾಖೆಯಿಂದ ಇಲಾಖೆ ಎಲ್ಲ ಸಬ್ಸಿಡಿ ಸಿಗುತ್ತೆ, ಅಂಗಡಿಯಲ್ಲ ತಗೋಬಹುದು. ಇಷ್ಟು ಮಾಡಿ, ಕಡಿಮೆ ಆಗುತ್ತೆ. ಸರ್, ಇನ್ನೊಂದು ಪ್ರಶ್ನೆ, ಈಗ ಅಡಿಕೆ ಹಾಕ್ಬೇಕಂತೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ವಿ ಸರ್. ಈಗೆಲ್ಲ ಇದು ದಾಯ ಮಾಡ್ಕೊಂಡು ಎಲ್ಲ ಗುಂಡಿ ಬೆಳೆಸಿ ಈಗ ನಮ್ದು 2 ದಿನದಲ್ಲಿ ಸಸಿ ನಾಟಿ ಮಾಡ್ಬೇಕು ಅನ್ಕೊಂಡಿದ್ವಿ. ಏನೇನು ಮುಂಜಾಗ್ರತೆ ಕ್ರಮ ವಹಿಸ್ಬೇಕು ಸರ್? ಏನಾದ್ರು ಕಾಲಕ್ಕೆ ಏನಾದ್ರು ಬೇವಿನ ಹಿಂಡಿ ಈ ತರ ಏನಾದ್ರು ಔಷಧ ಕೊಡಬೇಕಾಗುತ್ತೆ? ಹೌದು ಸಿದ್ದೇಶ್ವರ, ಈಗ ಗುಂಡಿ ಎಷ್ಟು ತೆಗ್ದಿದ್ದೀರಾ? ಅಳ ಸರ್, ಒಂದು ಅಡಿ ಲೆಕ್ಕ ಹೊಡಿಸಿದ್ವಿ ಸರ್. ಅಡಿನಾ? ಓಕೆ. ಸೊ ನೀವೇನ್ ಮಾಡಿ ಗುಂಡಿ ಈಗ ಮೇಲ್ ಮಣ್ಣ ಸ್ವಲ್ಪ ಇರುತ್ತೆ, ಗುಂಡಿ ಆಲ್ರೆಡಿ ಹೊಡಿಸಿದ್ರೆ ಸ್ವಲ್ಪ ಮೇಲ್ ಮಣ್ಣನ್ನ ಗುಂಡಿ ತಳಕ್ ಹಾಕ್ಬೇಕಾಗತ್ತೆ. ಯಾಕಂದ್ರೆ ಮೇಲ್ ಮಣ್ಣಲ್ಲಿ ಸಾಕಷ್ಟು ಈ ಜೀವಾಣುಗಳಿರ್ತವೆ, ಅದು ಚೆನ್ನಾಗಿ ಕೆಲಸ ಮಾಡೈತೆ, ಅದನ್ನ ತಳಭಾಗದಲ್ಲಿ ಹಾಕ್ಬೇಕು. ಆಮೇಲೆ ಬೇವಿನ ಹಿಂಡಿನೂ ಒಂದು 100-150 ಗ್ರಾಮ್ ಹಾಕಿ ಬೇರೆ ಆಗ್ಬಾರ್ದಂಗೆ. ಆಮೇಲೆ ಒಂದು ಬೇವಿನ ಹಿಂಡಿ ಸಿಕ್ಕರೆ ಬೇವಿನ ಹಿಂಡಿ ಒಂದು 1/2 kg ತಕ್ಕ ಹಾಕ್ಬೋದು, 150 ಗ್ರಾಮನು ಹಾಕ್ಬೋದು, ತೊಂದರೆ ಇಲ್ಲ. ಸಸಿ ತಂದಿದಿರಲ್ಲ ಆಲ್ರೆಡಿ, ಈಗ ತಂದಿ, ಈಗ ಏನಾಗತ್ತೆ ನೀವು ಆಲ್ರೆಡಿ ತಂದಿದ್ರೆ ಈಗ ಅದು ಏನ್ ಮಾಡ್ತೀವಿ ಈಗ ನಮ್ಮ ಆದಷ್ಟು ನಾವೇನ್ ಮಾಡ್ತಾ ಇದೀವಿ, ಈಗ ಮಲೆನಾಡಲ್ಲಿ ಇರತಕ್ಕಂಥ ಸಸಿಗಳು ನಮ್ಮ ಈ ಬಯಲ್ಸೀಮಲ್ಲಿ ಸ್ವಲ್ಪ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಆದಷ್ಟು ಒಳ್ಳೆ ಉತ್ಕೃಷ್ಟವಾದಂತಹ ತೋಟಗಳೇನು ಇರ್ತಾವಲ್ಲ, 35-40 ವರ್ಷ ಒಳ್ಳೆ ಇಳುವರಿ ಕೊಡ್ತಕ್ಕಂಥದ್ದು, ರೋಗ ರುಜಿನಿ ಆದಷ್ಟು ಕಡಿಮೆ ಇರ್ತಕ್ಕಂಥ ತೋಟದಲ್ಲಿ ನಾವು ಗೂಟುಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನಾವೇ ನಮ್ಮ ಹಂತದಲ್ಲೇನೆ ಸಸಿಗಳನ್ನು ಮಾಡ್ಕೋಬೇಕಾಗತ್ತೆ. ಸೊ ನೀವು ಆದಷ್ಟು ಆಲ್ರೆಡಿ ತಂದಿದ್ರೆ ಈಗ ಮಾಡಿ, ಇಲ್ಲ ನಿಮ್ದೇ ಊರಲ್ಲಿ ಯಾರಾದ್ರೂ ಚೆನ್ನಾಗಿದ್ದರೂ ಬೇಕಾದ್ರೂ ತೋಟಗಳು ಗಮನಿಸ್ಕೋಬೇಕಷ್ಟೇ. ಚನ್ನಗಿರಿ ತಕ್ಕನು ನಡೆಯುತ್ತೆ, ಬಹಳ ನೀವು ಶಿವಮೊಗ್ಗ ಕಡೆ ಹೋಗ್ಕೋಬೇಡಿ, ಇನ್ ಅರೌಂಡ್ ಚನ್ನಗಿರಿ ಆದಷ್ಟು ಡ್ರೈ ಬೆಲ್ಟ್ ನಲ್ಲಿ ನೀರಾವರಿ ವ್ಯವಸ್ಥೆಯಲ್ಲಿ ಚೆನ್ನಾಗಿ ಮಾಡ್ತಕ್ಕಂತ ಚೆನ್ನಾಗಿರೋ ತೋಟದಿಂದ ತಂದ್ರೆ ನಮ್ಮ ಭಾಗದಲ್ಲಿ, ಯಾಕಂದ್ರೆ ಜಗಳೂರು ನಮ್ಮ ಚಿತ್ರದುರ್ಗ ಎಲ್ಲ ಬಯಲು ಸೀಮೆ ಅಲ್ಲ, ಆದಷ್ಟು ಮಲೆನಾಡು ತೀರ ನೀರಾವರಿ ಅಂದ್ರೆ ಪಕ್ಕ ಯಾವುದೇ ರೀತಿ ತೊಂದರೆಗೆ ಹೋಗಲಾರದಂತ ತೋಟಗಳು ನಿರ್ವಹಣೆ ಚೆನ್ನಾಗಿ ಮಾಡಿದಂತದಲ್ಲಿ ಗೋಡ್ ತಂದು ಹಾಕೋಬಹುದು. 30-35 ವರ್ಷ ವಯಸ್ಸಾಗಿರ್ಬೇಕು ಮರಗಳಿಗೆ, 30 ವರ್ಷ ಮಿನಿಮಮ್ ಆಗಿರ್ಬೇಕು. ಆಮೇಲೆ ಮೇಲ್ಮನ್ ತಳಗ ಹಾಕಿ, ಆಮೇಲೆ ಬೇವಿನ ಹಿಂಡಿ ಹಾಕಿ, ಒಂದು 10 ಗ್ರಾಮ್ ಫೋರೇಟ್ ಹಾಕಿ ಇದ್ರೆ, ಅಥವಾ ಕಾರ್ಬೋಫ್ಯೂರನ್ ಸಿಗುತ್ತೆ, ಒಂದು 50 ಗ್ರಾಮ್ ಎಸ್ಎಸ್ಪಿ. ಕೊಟ್ಟಿಗೆ ಗೊಬ್ಬರ ಹಾಕಬೇಕು, ಅಯ್ಯೋ ಅದನ್ನ ಮೊದಲೇ ಹಾಕ್ಲೇಬೇಕು ನೀವು, ಅದನ್ನ ಬಿಟ್ಟು ಏನು ಮಾಡ್ಕೊಳ್ಳಲ್ಲ, ಒಂದು 2-3 kg ನಿಮ್ಗೆ ಸಾಧ್ಯವಾದಷ್ಟು ಅದನ್ನ ಅದು ಉಪಚರಿಸಿ ನಾವು ಟ್ರೈಕೋಡರ್ಮ ಅಂತ ಹೇಳ್ತೀವಿ. ಸೊ ಟೈಮ್ ಇಲ್ಲ ಆಗುತ್ತೆ, ಅಟ್ ಲೀಸ್ಟ್ ಟ್ರೈಕೋಡರ್ಮ ಇದು ಕೊಟ್ಟಿಗೆ ಗೊಬ್ಬರನ ಒಂದು 2-3 kg ಹಾಕಿ, ಒಂದು 10 ಗ್ರಾಮ್ ಕರ್ವಿಫ್ಯೂರನ್ ಹಾಕಿ ಬೇರೆ ಆಗ್ಬಾರ್ದಂಗೆ. ಆಮೇಲೆ ಬೇವಿನ ಹಿಂಡಿ ಹಾಕ್ಬೋದು, ಅದ್ರ ಜೊತೆಗೆ ಒಂದು 50 ಗ್ರಾಮ್ SSP ಅಂತ ಬರುತ್ತೆ, ಸಿಂಗಲ್ ಸೂಪರ್ ಫಾಸ್ಫೇಟ್, ಬೇರ್ ಬಿಟ್ಕೊಳ್ಳಿಕ್ಕೆ. ಸೊ ಇಷ್ಟು ಹಾಕಿ ಚೆನ್ನಾಗಿ ನಾಟಿ ಮಾಡಿ, ಆಮೇಲೆ ಒಂದು ಹೊಸ ಅದು ಅದು ಅವರು ರೈತರಿಗೆ ಕನ್ವೀನಿಯಂಟ್ ಇರುತ್ತೆ. ಯೂಶುವಲಿ ನಾವು ಒಳಗಡೆ ಅಡ್ಡಾಡ್ಲಿ ಟ್ರ್ಯಾಕ್ಟರ್ ಸಣ್ಣ ಟ್ರ್ಯಾಕ್ಟರ್ಗಳು ಹಾಕಿ ನಾವು ಬಿಸ್ಪ್ರೇ, ಮುಂದಿನ ದಿನದಲ್ಲಿ ನಾವು ಏನಾದರೂ ಫ್ರೀ ಆಗಿ ಮೆಕನೈಸೇಷನ್ ಮಾಡ್ಕೊಂಡು ಮಾಡ್ಬೇಕಾದ್ರೆ 8-9, 8-8 ಈ ತರ ಮಾಡ್ತಾರೆ. ಸೊ ಸಾಲಿನ ಸಾಲಿಗೆ 8 ಸ್ವಲ್ಪ ಆತರ ನಮ್ ಟ್ರ್ಯಾಕ್ಟರ್ ಮೂವ್ಮೆಂಟು, ಯಾಕಂದ್ರೆ ಎಲ್ಲಾ ಆಳುಗಳು ಇಟ್ಕೊಂಡು ಮಾಡಕ್ ಆಗೋದಿಲ್ಲ, ಸ್ವಲ್ಪ ಕಷ್ಟ. ಈ ರೀತಿ ನಾವು ಓಡಾಡ್ಕೊಂಡು ಮಾಡ್ಬೇಕಾದ್ರೆ ಒಂದು 8-9 ಆತರ ಮಾಡ್ಕೊಂಡು ಮಾಡಬಹುದು, ಮಾಡಿ, ಏನ್ ತೊಂದರೆ ಇಲ್ಲ. ಏನಾದ್ರು ಹೆಚ್ಚಿಗೆ ಮಾಹಿತಿ ಇದ್ರು ನಮ್ ನಂಬರ್ ಇರ್ತವೆ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾಹಿತಿ ಪಡ್ಕೋಬಹುದು. ಒಳ್ಳೇದು, ನಮಸ್ಕಾರ ಸಿದ್ದೇಶ್ ಅವರೇ. ಹಾ ಸರ್, ಈಗ ಮಳೆ ಆಗ್ತಾ ಇದೆ, ಭಾಳ ಕಡೆ ಆಗ್ತಾ ಇದೆ, ಸ್ವಲ್ಪ ಮುಂಗಾರು ಚುರುಕಾಗಿದೆ, ಅದರಲ್ಲಿ ಕೆಲವು ಭಾಗದಲ್ಲಿ ಇನ್ನೂ ಬಿತ್ತನೆ ಆಗಿಲ್ಲ, ತಯಾರಾಗಿದೆ. ಶೇಂಗಾ ಬಿತ್ತವರು ಇನ್ನೂ ಅವರಿಗೆ ಟೈಮ್ ಇದೆ ಅಂತ ಹೇಳ್ಬೋದು, ಜುಲೈ ತನಕ ಟೈಮ್ ಇರುತ್ತೆ. ನಮ್ಮ ಚಳ್ಳಕೆರೆ ಮತ್ತೆ ಮೊಳಕಾಲ್ಮುರ ಈ ಕಡೆ ಜಗಳೂರಿನ ಕೆಲವು ಭಾಗಗಳಲ್ಲಿ ಶೇಂಗಾ ಬಿತ್ತಾರೆ. ಇವರು ಏನು ಒಂದು ಕ್ರಮಗಳನ್ನು ಮುಂಜಾಗ್ರತೆ ವಹಿಸಬೇಕಾಗುತ್ತೆ? ಅದಕ್ಕೂ ಮುಖ್ಯ ಈ ಶೇಂಗಾ ಬಿತ್ತವರೆಲ್ಲ ಬೀಜೋಪಚಾರ ಮಾಡಬೇಕು, ಅದು ಬಹಳ ಮುಖ್ಯ. ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಅಂದರೆ ತೈರಾಮ್ ಅಂತಕ್ಕಂಥ ಪುಡಿ ಬರುತ್ತಲ್ಲ, ಅದು 1 kg ಬೀಜಕ್ಕೆ 2-2.5 ಗ್ರಾಮ್ನಷ್ಟು ಬೆರೆಸಿಬಿಟ್ಟು ಆ ಪ್ರಮಾಣದಲ್ಲಿ ಬಿತ್ತನೆ ಮಾಡಬೇಕು. ಆಮೇಲೆ ಟ್ರೈಕೋಡ್ರಮನ್ನು ಬಳಸ್ಬೋದು, ಆದರೆ ಟ್ರೈಕೋಡ್ರಮಸ ಏನಾದ್ರು ಕೊಟ್ಟಿಗೆ ಗೊಬ್ಬರ ಇರಲೇಬೇಕು. ಏನಾದ್ರು ಸಾಕಷ್ಟು ರೈತರ ಹೊಲದಲ್ಲಿ ಕೊಟ್ಟಿಗೆ ಗೊಬ್ಬರ ಕೊರತೆ ಇರೋದ್ರಿಂದ ಅವರು ಬೀಜಕ್ಕೆ ಈ ರಾಸಾಯನಿಕವನ್ನು ಬೀಜೋಪಚಾರ ಮಾಡಿ ಟ್ರೈಕೋಡ್ರಮ ಸಿಕ್ಕರೆ ಬೇಕಾದ್ರೆ ಎರೆಹುಳು ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಮಿಶ್ರಣ ಮಾಡಿಬಿಟ್ಟು ಬಿತ್ತನೆ ಮಾಡೋದಕ್ಕಿಂತ ಮತ್ತೆ ಹೊರ ತುಂಬ ಎರಚಿಬಿಟ್ಟು ಆಮೇಲೆ ಬಿತ್ತನೆ ಮಾಡಿದ್ರೆ ಅವಾಗ ಅದು ಕೂಡ ಬೆಳ್ಕೊಳ್ಳುತ್ತೆ. ಜೊತೆಗೆ ರೇಜೋ ಭೀಮ್, ರಂಜಕ, ಕರಗೋ ಜೀವಾಣು ಇವೆಲ್ಲವೂ ಜೀವಾಣುಗಳನ್ನು ಬಳಸ್ಬೇಕು. ಅವರು ಬಳಸಿದ್ರೆ ಉತ್ತಮವಾಗಿ ಬೆಳೆ ಬರುತ್ತೆ. ಅಲ್ಲ ಈಗ ಸರ್, ಈಗ ತಾವು ಹೇಳಿದ್ರಿ ಬೆಳೆ ಪರಿವರ್ತನೆ ಮಾಡಬೇಕು ಅಂತ. ಈಗ ಸಾಮಾನ್ಯವಾಗಿ ಕುಷ್ಕಿಯಲ್ಲಿ ಈ ಶೇಂಗಾ ಬೆಳೆ ಅಂತಾರೋ ಅಥವಾ ಮೆಕ್ಕೆಜೋಳ ಬೆಳೆ ಅಂತಾರೋ, ವರ್ಷಕ್ಕೆ ಒಂದೇ ಬೆಳೆ ಬೆಳೆಯೋದು ಅಲ್ಲಿ, ಯಾಕಂದ್ರೆ ಅದು ಸುಮಾರು 6 ತಿಂಗಳು ಅದು ಖಾಲಿ ಇರುತ್ತೆ. ಸೊ ಅವಾಗ ಅವಶ್ಯಕತೆ ಇದೆಯಾ ಬದಲಾವಣೆ? ಯಾಕಂದ್ರೆ ನಮ್ಮಲ್ಲಿ ಬದಲಾವಣೆ ಮಾಡೋದು ಬಹಳ ಕಷ್ಟ, ಮುಂದಕ್ಕೆ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಶೇಂಗಾ ಅಂದ್ರೆ ಶೇಂಗಾ, ಮೆಕ್ಕೆಜೋಳ ಅಂದ್ರೆ ಮೆಕ್ಕೆಜೋಳ. ಅದಕ್ಕೆ ರೂಢಿಯಾಗಿ ಇದೀವಿ ನಾವು, ಅದೇ ಒಂದೇ ಜಮೀನಲ್ಲಿ ಒಂದೇ ತರ ಬೆಳೆ ಬೆಳೆದ್ರೆ ಹೊಸ ಹೊಸ ಕೀಟ ಇರ್ಬೋದು, ರೋಗ ಎಲ್ಲ ಉತ್ಪತ್ತಿ ಆಗ್ತವೆ ಅದರಲ್ಲಿ. ಸೊ ಆದಷ್ಟು ನಾವು ಬರೀ ಶೇಂಗಾ ಹಾಕೋದ್ ಬದಲು ಬೇರೆ ಬೆಳೆಗೆ ನಾವು ಸ್ವಿಚ್ ಆನ್ ಆಗ್ಬೇಕು ಅಂದ್ರೆ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಸೊ ಉದಾಹರಣೆಗೆ ಈಗೆಲ್ಲ ನಾವೆಲ್ಲ ತೊಗರಿ ಹಾಕ್ಬೋದು, ಈಗ ನಾವು ಶೇಂಗಾ ಹಾಕ್ತಕ್ಕಂಥ ರೈತರಿಗೆಲ್ಲ ತೊಗರಿ ಹಾಕಕ್ಕೆ ಕಡಿಮೆ ನೀರಲ್ಲಿ ಬರ್ತಕ್ಕಂಥ ತೊಗರಿ ಅರಳು ಇಂಥವೆಲ್ಲ ಕಡಿಮೆ ನೀರಲ್ಲಿ ಬರ್ತಕ್ಕಂಥ ಈ ಶೇಂಗಾಗಿಂತ ಕಡಿಮೆ ನೀರು ಬೇಕಾಗುತ್ತೆ ಅವಕ್ಕೆಲ್ಲ. ಅವು ಬೆಳೆಗಳನ್ನ ಪರಿವರ್ತನೆ ಮಾಡೋದ್ರಿಂದ ನಮ್ಮ ಏನು ನಾವೇನು ಶೇಂಗಾದು ಇಳುವರಿನೂ ಅಷ್ಟೇ ಇರ್ತದೆ ಅಥವಾ ನಮ್ಮ ತೊಗರಿ ಇಳುವರಿನೂ ಈಗ ಕೆಲವು ಭಾಗದಲ್ಲಿ ಈಗ ದಾವಣಗೆರೆ ಇರ್ಬೋದು ಬೇರೆ ಭಾಗದಲ್ಲೆಲ್ಲ ತೊಗರಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಶೇಂಗಾ ಬದಲಿ ತೊಗರಿ ಆಗ್ತಕ್ಕಂಥದ್ದು ಅಥವಾ ಹರಳು ಆಗ್ತಕ್ಕಂಥದ್ದು ಬೇರೆ ಬೆಳೆಗಳನ್ನ ನಾವು ಬೆಳೆಯೋದ್ರಿಂದ ಅಂದ್ರೆ ಅಟ್ಲೀಸ್ಟ್ ಒಂದು ಅಥವಾ ಎರಡು ವರ್ಷ ನಾವು ಬದಲಾವಣೆ ಮಾಡಿ ಮತ್ತೆ ನಿಮಗೆ ಅದು ಸೂಕ್ತತೆ ಇಲ್ಲ ಅಂದ್ರೆ ಮತ್ತೆ ಶೇಂಗಾ ಬೆಳೆಗೆ ಹೋಗ್ಬಹುದು. ಈ ತರ ನಮ್ಮ ಆರ್ಥಿಕತೆ ನೋಡಿಕೊಂಡು ನಮ್ಮ ಬೆಳೆ ಪರಿವರ್ತನೆ ಭೂಮಿಯ ಫಲವತ್ತತೆ ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಪರಿವರ್ತನೆ ಮಾಡಬೇಕಾಗತ್ತೆ. ನಮ್ಮ ರೈತರಿಗೆ ಒಂದು ಅಭ್ಯಾಸ ಇಲ್ಲ ಏನಂದ್ರೆ ಬೀಜೋಪಚಾರ ಮಾಡ್ಬೇಕನ್ನೋದು ಅವ್ರಿಗೆ ಇದಿರಲ್ಲ. ಇದ್ರ ಬಗ್ಗೆ ಅಂದ್ರೆ ಅವ್ರಿಗೇನು ಒಂದು ಮಾರ್ಗದರ್ಶನ ಅಥವಾ ಒಂದು ಸೂಚನೆ ಕೊಡ್ತಾರೆ? ಈಗ ಸಾಮಾನ್ಯವಾಗಿ ನಾವೆಲ್ಲ ಹೇಳ್ತೀವಿ, ಕೃಷಿ ವಿಜ್ಞಾನಿ ಇರ್ಬೋದು ಕೃಷಿ ಇಲಾಖೆ ಎಲ್ಲರೂ ಹೇಳ್ತೀವಿ ಬೀಜೋಪಚಾರ ಮಾಡಿ ಅಂತ. ಈಗ ಸುಲಭವಾಗಿ ಸುಲಲಿತವಾಗಿ ಮಾಡ್ತಕ್ಕಂಥದ್ದಂದ್ರೆ ಈ ಟ್ರೈಕೋಡರ್ಮ ಅಂತ ಪೌಡರ್ ಸಿಗುತ್ತೆ, ಈ ಕೃಷಿ ಇಲಾಖೆಯಲ್ಲೂ ಸಿಗುತ್ತೆ, ಈಗ ಎಲ್ಲ ಅಂಗಡಿಗಳಲ್ಲೂ ಕೂಡ ತುಂಬಾ ಚೆನ್ನಾಗಿ ಬರುತ್ತದು, ಸಿಗ್ತದೆ, ಲಭ್ಯ ಐತೆ. ಈಗ ನಾವೇನು ಈಸಿಯಾಗಿ ಈಗ ಬಿತ್ತೋಗಿಂತ ಮುಂಚೆ ಈಗ ಶೇಂಗಾ ಬಿತ್ತಕ್ಕೆ ರೆಡಿಯಾಗಿದ್ರೆ ನಾವೊಂದೇನೋ ಒಂದು ಬಕೆಟಲ್ಲೋ ಅಥವಾ ಒಂದು ಡ್ರಮ್ಮಲ್ಲೋ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಸುಮಿಸ್ಬಿಟ್ಟು ಆ ಟ್ರೈಕೋಡರ್ಮ ಪೌಡರ್ ಬಿಳಿ ಪೌಡರ್ ಬರುತ್ತೆ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಬೀಜದಲ್ಲಿ ರವ ಕೈ ಹಾಕಿ ಉಜ್ಜಿಬಿಟ್ಟು ಒಂದು ಅರ್ಧ ಗಂಟೆ ಅಷ್ಟು ಬಿತ್ತೋಗಿಂತ ಮುಂಚೆ ಒಂದು ಅರ್ಧ ಗಂಟೆ ನೆರಳಲ್ಲಿ ಒಣಸ್ಬಿಟ್ಟು ಆ ಬೀಜನ ಬೀಜೋಪಚಾರ ಮಾಡಿದ್ದಂಗೆ ಆಗುತ್ತೆ. ಈಸಿಯಾಗಿ ಮಾಡ್ತಕ್ಕಂಥದ್ದು ಅಂಥವನ್ನ ಈಸಿಯಾಗಿ ರೈತರಿಗೆ ಅದು ಅರ್ಥ ಆಗತ್ತೆ, ಅವ್ನು ಮಾಡೋದು ಸುಲಭನೂ ಅನ್ಸುತ್ತೆ. ಅವ್ನು ಮಾಡಿದ್ದೆ ಅದರಲ್ಲಿ ನಮ್ಮ ಭೂಮಿಯ ಫಲವತ್ತತೆ ಅಥವಾ ರೋಗ ಕೀಟದ ಬಾಧೆನು ಇನಿಷಿಯಲ್ ಲೆವೆಲಲ್ಲಿ ಪ್ರಥಮ ಹಂತದಲ್ಲಿ ನಿಯಂತ್ರಣ ಮಾಡಬಹುದು. ಇಂಥವನ್ನ ರೂಢಿ ಮಾಡ್ಕೋಬೇಕಾಗುತ್ತೆ. ಈಗ ಕೆಲವರು ಅಂಗಡಿಯಲ್ಲಿ ಅಥವಾ ಕೃಷಿ ಇಲಾಖೆಯಲ್ಲಿ ಬೀಜ ತಂದು ಬಳಸ್ತಾರೆ, ಕೆಲವರು ತಮ್ಮ ಮನೆಯಲ್ಲೇ ಬೆಳೆದಿರತಕ್ಕಂಥ ಶೇಂಗಾ ಇರ್ಬೋದು ಅಥವಾ ಮನೆ ಬೀಜಗಳನ್ನ ಬಳಸ್ತಾರೆ, ಯಾವ್ದು ಸೂಕ್ತ ಅಂತೀರಿ? ಅದು ಆತರ ಮನೆ ಬೀಜ ಬಳಸೋದಾದ್ರೆ ಎಷ್ಟು ದಿನದ ಅದನ್ನ ಬಳಸಬೇಕು? ಈಗ ಸಾಮಾನ್ಯವಾಗಿ ನಾವೆಲ್ಲ ರೈತರಿಗೆ ಹೇಳೋದು ಬೀಜ ಈಗ ಎರಡು ತರ ಬೀಜ ಬರುತ್ತೆ, ಒಂದು ಹೈಬ್ರಿಡ್ ಬರುತ್ತೆ ಅಥವಾ ಒಂದು ತಳಿ ಬರುತ್ತೆ. ತಳಿ ಬೀಜ ಅಂದ್ರೆ ನಾವೆಲ್ಲ ಈಗ ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ ಅಂದ್ರೆ ಸ್ವ ಪರಾಗಸ್ಪರ್ಶ ಇರತಕ್ಕಂಥ ಬೀಜ ಅಂದ್ರೆ ರಾಗಿ ಇರ್ಬೋದು ಶೇಂಗಾ ಇರ್ಬೋದು. ಈ ಬೀಜಗಳನ್ನ ನಾವು ಪ್ರತಿ ವರ್ಷ ನಾವು ಆಯ್ಕೆ ಮಾಡ್ಕೊಂಡು ಬೀಜ ಆಯ್ಕೆ ಮಾಡ್ಕೊಂಡು ಚೆನ್ನಾಗಿ ಬಂದಿರತಕ್ಕಂತ ಗಿಡದನ್ನ ಆಯ್ಕೆ ಮಾಡ್ಕೊಂಡು ಬೀಜನ ಮತ್ತೆ ಮರುಬಳಕೆ ಮಾಡ್ಕೋಬಹುದು. ಈ ಶೇಂಗಾ ನಾವೇನು ಇಮಿಡಿಯೇಟ್ ಹಾಕಲ್ಲ, ಈ ಸೀಸನ್ ಈಗ ನಾವು ಈಗ ಕಟಾವ್ ಮಾಡ್ತಿದೀವಿ ಅಂದ್ರೆ ಮುಂದೆ ಹಾಕಕ್ ಬರಲ್ಲ, ಒಂದ್ ಸ್ವಲ್ಪ ಒಂದು ಐದಾರು ತಿಂಗಳು ಗ್ಯಾಪ್ ಕೊಟ್ಟು ಆ ಬೀಜನ ನಾವು ಇಟ್ಕೊಂಡು ಮತ್ತೆ ಮುಂದಿನ ಸೀಸನ್ ಅಂದ್ರೆ ಮುಂದಿನ ಹಂಗಾಮದಲ್ಲಿ ಬಿತ್ತನೆ ಮಾಡಕ್ಕೆ ಸೂಕ್ತತೆ ಇರ್ತದೆ. ಅದೇ ತರ ರಾಗಿನೂ ಕೂಡ ರಾಗಿ ಎಲ್ಲ ಒಂದೇ ತಳಿ ನಾವು ಸೆಲ್ಫ್ ಪಾಲಿನೇಟೆಡ್ ಕ್ರಾಮ್ ಅಂತೀವಿ, ಸ್ವ ಪರಾಗಸ್ಪರ್ಶ ಒಳ್ಳೆ ಮೊದಲೆಲ್ಲ ಮಾಡ್ತಾ ಇದ್ರು ರೈತರು. ಈಗ ಏನಾಗಿದೆ ಅದು ಪ್ರತಿ ರೂಢಿ ಆಗ್ಬಿಟ್ಟಿದೆ. ಬೀಜ ಎಲ್ಲಿ ಕೃಷಿ ಇಲಾಖೆ ಇರ್ಬೋದು ಅಥವಾ ಆರ್ ಎಸ್ ಕೆಗಳಲ್ಲಿ ಬೀಜ ಸಿಗತ್ತೆ. ಅದಕ್ಕೆ ರೈತರಿಗೆ ನಾವು ಒಂದೇ ಹೇಳೋದು, ಒಳ್ಳೆ ತಳಿ ಯಾವ್ದಾರ ಇದ್ರೆ ಅದನ್ನ ಬೀಜನ ಕರೆಕ್ಟ್ ಆಗಿ ಆಯ್ಕೆ ಮಾಡಿಕೊಂಡು ಅದನ್ನ ಸಪ್ರೇಟ್ ಆಗಿ ಒಂದು ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಮುಂದಿನ ಹಂಗಾಮಿನಲ್ಲಿ ನಾವು ಬಿತ್ತನೆ ಮಾಡೋಕ್ಕೆ ತಯಾರಿ ಮಾಡ್ಕೋ. ಈ ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ ಅಷ್ಟೇ, ನಾವು ಸ್ವಪರಾಗಸ್ಪರ್ಶ ಇರತಕ್ಕಂಥ ತಳಿಗಳಿಗೆ ಮಾತ್ರ ಹೇಳ್ತೀವಿ, ಹೈಬ್ರಿಡ್ಗಳಿಗೆ ಅದು ಸೂಕ್ತತೆ ಇಲ್ಲ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ಕಾರ, ಹೇಳಿ ತಮ್ಮ ಹೆಸರು. ಈರುಳ್ಳಿ ಹಾಕ್ಬಿಟ್ಟು ಬಿತ್ತಿದೆ ಸರ್. ತಮ್ಮ ಹೆಸರು ಹೇಳಿ, ಎಲ್ಲಿಂದ ಫೋನ್ ಮಾಡ್ತಿದ್ರ? ಮಹೇಶ್ವರಪ್ಪ ಸರ್, ನಾವು ಇಲ್ಲಿ ಜೇನ್ಕೋಟೆ. ಮಹೇಶ್ವರಪ್ಪರ, ಹೇಳಿ ಪ್ರಶ್ನೆ ಕೇಳಿ. ಈರುಳ್ಳಿ ಹಾಕ್ಬಿಡಿ ಸರ್. ಹೇಳಿ ಮಹೇಶ್ವರಪ್ಪ, ಹೇಳಿ. ಈರುಳ್ಳಿ ಹಾಕಿದ್ರೆ ಆಮೇಲೆ ಮುಂದೆ ಹೇಳಿ, ಸಮಸ್ಯೆ ಏನಿದೆ? ಸಮಸ್ಯೆ ಏನಿದೆ? ಈರುಳ್ಳಿಯಲ್ಲಿ ಸಮಸ್ಯೆ ಇದೆ ಅಥವಾ ಏನ್? ಈರುಳ್ಳಿ ಹಾಕ್ಬಿಡಿ ಸರ್. ಈರುಳ್ಳಿ ಮತ್ತೆ ಅಡಿಕೆ ಹಾಕ್ಬೋದು ಸರ್? ಅಡಿಕೆ ಹಾಕ್ಬೋದು. ಈಗ ಎಷ್ಟು ದಿನ ಆಗಿದೆ ಈರುಳ್ಳಿ? ಈಗ ಆಯ್ತು, ಈಗ ಒಂದೇ ಕಳೆ ನಾಶಕ ಆದ್ಮೇಲೆ ನೀವು ಹಾಕಬಹುದು, ಏನ್ ತೊಂದ್ರೆ ಏನಿಲ್ಲ. ಆಮೇಲೆ ಎಲ್ಲ ಕಳೆ ತಕೊಂಡು ಕ್ಲೀನ್ ಆಗಿ ಹಾಕೋಬಹುದು. ಅಲ್ಲ, ಅಡಿಕೆಗೆ ಆ ಕಳೆ ನಾಶಕ ಟಚ್ ಆಗಬಾರ್ದು, ಸ್ವಲ್ಪ ಹುಷಾರಾಗಿ ಕರೆನೆ ಮೊದಲೇ ಕಳೆ ನಾಶಕ ಆದ್ಮೇಲೆ ಎಲ್ಲ ಮುಂದ್ಕೊಂಡು ಆಮೇಲೆ ನೀವು ಅಡಿಕೆನ ಮಾಡಬಹುದು. ಏನೇಳಿ? ಕಳೆನಾಶಕ ಮಾಡದೆ ಕೈಗಳನ್ನ ತೆಗಿತೀರ ಅಂದ್ರೆ ಎನಿ ಮೂಮೆಂಟ್ ಹಾಕೋಬಹುದು. ನೀವು ಕಳೆನಾಶಕ ಉಪಯೋಗಿಸ್ತಾ ಅಂತಿದ್ರೆ ಏನ್ 21 ದಿನ ಕಳೆನಾಶಕ ಆದ್ಮೇಲೆ ಏನಿದೆಲ್ಲ ಆಮೇಲೆ ನೀವು ನಾಟಿ ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ, ಮಾಡಬಹುದು. ಮಲ್ನಾಡು ಕೃಷಿ ವಿಜ್ಞಾನ ಕೇಂದ್ರ ನಾವು ಮಾಡಿದೀವಿ, ನಿಮ್ಗೆ ಉತ್ಕೃಷ್ಟವಾದ ಸಸಿಗಳನ್ನ ನಾವು ಪೂರೈಸ್ತೀವಿ. ಮಲ್ನಾಡು ಕಡೆದೇನು ಬೇಡ, ನಾವು ನಮ್ಮ ಚಿತ್ರದುರ್ಗ ಒಳ್ಳೆ ರೈತರನ್ನೇ ನಾವು ಗೋಟ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಆಲ್ರೆಡಿ ಶಿಫಾರಸ್ ಮಾಡ್ತಕ್ಕ ಕೆಲವು ರೈತ ತೋಟಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ನಮ್ಮಲ್ಲಿ ಸಿಗ್ತದೆ, ಬನ್ನಿ ಬೊಬ್ಬರ್ ಫಾರ್ಮ್ ಅಲ್ಲಿ. ಹಾ, ಬೊಬ್ಬರಲ್ಲಿ ಅಡಿಕೆ ಸಸಿಗಳು ಸಿಗ್ತವೆ, ಬನ್ನಿ. ಅಲ್ಲ ನೋಡಿ, ಅಲ್ಲಿ ಚೆನ್ನಾಗಿ ಅನಿಸಿದ್ರೆ ತಗೊಳ್ಳಿ. ಸೊ ನಮ್ ಕಡೆನೂ ನಾವು ಮಾಡಿದೀವಿ, ಸೊ ಹೋಗಿ ನೋಡ್ಕೋಬೇಕು ಸ್ವಲ್ಪ ತಳಿಗಳು ಹೆಂಗ್ ಮಾಡಿದ್ರೆ. ಯಾವ್ದೇ ತಳಿ ತಗೊಳ್ಳಿ, ಏನ್ ಭೀಮ ಸಮುದ್ರ ಲೋಕಲ್ ಅಂತಾರಲ್ಲ, ಅದು ನಮ್ಮ ವಾತಾವರಣಕ್ಕೆ ಒಣ ವಾತಾವರಣ ಹೊಂದ್ಕೊಳ್ಳುವಂತ ತಳಿಗಳನ್ನ ವಿಚಾರಿಸ್ತಗಳು ಅಷ್ಟೇ. ಮುಖ್ಯ ನೀವು ಚನ್ನಗಿರಿ ಕಡೆ ತಗೊಂಡ್ರು ಕೂಡ ನೋಡಪ್ಪ, ನಮ್ ಬಯಲಸೀಮೆ ಹೊಂದ್ಕೊಳ್ಳುವಂತ ತಳಿನೇ ಅಂತ ವಿಚಾರಿಸ್ತಗಳಿ. ಗೊತ್ತಲ್ಲ, ಅವರು ಚೆನ್ನಾಗಿ ಇಳುವರಿ ಬರುತ್ತೆ ಅಂತ ಹೇಳಿ ಶಿವಮೊಗ್ಗ ವಾತಾವರಣ ಕುಂತ್ಕೊಳ್ಳೋ ಅಂತ ತಳಿ ಕೊಟ್ಟರೆ ತಗೊಂಡ್ರೆ ನಿಮಗೆ ತೊಂದರೆ ಆಗುತ್ತೆ. ಆಯ್ತಾ, ಅಷ್ಟೇ ಇಂಪಾರ್ಟೆಂಟ್. ಒಳ್ಳೇದು ಮಹೇಶ್ವರಪ್ಪ, ಕರೆ ಮಾಡಿದಕ್ಕೆ ಧನ್ಯವಾದ. ಸರಿ, ಈಗ ನಾವು ಮಾತಾಡ್ತಿದ್ವಿ ಅಂದ್ರೆ ಈಗ ಮಳೆ ಆಗ್ತಾ ಇದೆ, ಕೆಲವರೆಲ್ಲ ಬಿತ್ತನೆ ಮಾಡ್ತಾ ಇದಾರೆ, ಕೆಲವರೆಲ್ಲ ಬೆಳೆ ಆಗ್ಲೇ ಬಿತ್ತಿದ್ದು ಒಂದು ಹಂತಕ್ಕೆ ಬಂದಿದೆ. ಒಂದು ವೇಳೆ ಕೆಲವು ಭಾಗದ ಏನಾದರೂ ಸಮಸ್ಯೆ ಆದರೆ, ಅಂದರೆ ಮಳೆ ಲೇಟ್ ಆಯಿತು, ಈ ತಾವು ಬೆಳೆಬೇಕಾದಂಥ ಬೆಳೆ ಲೇಟ್ ಆಯಿತು, ಅಂದರೆ ಬೇರೆ ಆಲ್ಟರ್ನೇಟಿವ್ ಕ್ರಾಪ್ಸ್ಗೆ ಯಾವನ್ನ ಮಾಡಿದರೆ ಸೂಕ್ತ ಅಂತೀರಾ? ಈಗ ಸಾಮಾನ್ಯವಾಗಿ ಮಳೆಗೆ ಬೆಳೆ ಹಾಕಿರ್ತಕ್ಕಂಥ ರೈತರಿಗೆ ನಾವು ಒಂದೇ ಸಲಹೆ ಕೊಡೋದು, ಸ್ವಲ್ಪ ನೀರಿನ ವ್ಯತ್ಯಾಸ ಆದರೆ 10-15 ದಿವಸ ಸ್ವಲ್ಪ ವ್ಯತ್ಯಾಸ ಆಯ್ತಂದರೆ, ಈಗ ನೀರಿನಲ್ಲಿ ಕರಗಿಸಿ ಸಿಂಪಡಣೆ ಮಾಡ್ತಕ್ಕಂಥ ಗೊಬ್ಬರಗಳು ಸಿಗ್ತವೆ. ಸಾಮಾನ್ಯವಾಗಿ 19-19, 17-17 ಅಂತ ಈ 1 kg ಪ್ಯಾಕೆಟ್ ಸಿಗುತ್ತೆ, ಅದು 100-150 ರೂಪಾಯಿ kg ಸಿಗುತ್ತೆ. ಅಂಥ ಗೊಬ್ಬರಗಳನ್ನು ನಾವು ಹೆಂಗೆ ಔಷಧಿ ಹೊಡಿತೀವೋ ಆ ಥರ ಸಿಂಪಡಣೆ ಮಾಡಬೇಕು. ಉದಾಹರಣೆಗೆ ಒಂದು ಕ್ಯಾನಿಗೆ ಪ್ರತಿ ಲೀಟರ್ ನೀರಿಗೆ ಒಂದು 5-10 ಗ್ರಾಮ್ ಅಷ್ಟು, ಅಂದರೆ ಒಂದು 16 ಲೀಟರ್ ಇದಕ್ಕೆ ಸುಮಾರು ನಾವು 100-160 ಗ್ರಾಮ್ ಅಷ್ಟು ಅದನ್ನ ಮಿಶ್ರಣ ಮಾಡ್ಕೊಂಡು ಸಿಂಪಡಣೆ ಮಾಡಿದ್ದೆ. ಅದರಲ್ಲಿ ನಮಗೆ ಒಂದು 10-15 ದಿವಸ ಮಳೆ ತಡವಾಗಿ ಬಂದರೂ ಕೂಡ ಅದು ತಡ್ಕೊಳುತ್ತೆ. ಅದನ್ನ ರೈತರು ಕಂಟಿನ್ಯೂಸ್ ಆಗಿ ಮಾಡಿದ್ದೆ, ಅದರಲ್ಲಿ ನಮ್ಮ ಬೆಳೆನ ಉಳಿಸ್ಕೋಬಹುದು ಮಳೆ ಸ್ವಲ್ಪ ಲೇಟ್ ಆದರೆ. ಆಮೇಲಿಂದ ಬಂದು ಈಗ ನೀವು ಹೇಳಿದ್ರಿ ಬೆಳೆ ಬಿತ್ತನೆ ಆಗಲಿಲ್ಲ, ಅದೇ ಅದೇ ಸ್ವಲ್ಪ ತಡವಾಗಿ ಬಿತ್ತನೆ ಮಾಡ್ತಕ್ಕಂಥ ಬೆಳೆಗಳು. ಈಗ ನಾವು ಶೇಂಗಾ ಬೆಳೀತಕ್ಕಂಥ ರೈತರಿಗೆ ಒಂದೇ ಹೇಳೋದು, ಶೇಂಗಾ ಬೆಳಿಲಿಕ್ಕೆ ಇನ್ನು ಅಂದರೆ ಬಿತ್ತನೆ ಮಾಡೋಕ್ಕೆ ಇನ್ನು ಜುಲೈ ಕೊನೆ ವಾರದಲ್ಲಿ ತನಕನೂ ನಾವು ವೇಟ್ ಮಾಡ್ಬೋದು, ಸಮಯ ಇದೆ. ಸೊ ಅದಾದ್ಮೇಲೆ ಬೇರೆ ಬೆಳೆಗಳನ್ನು ನಾವು ಚಿಂತನೆ ಮಾಡಬೇಕು. ಉದಾಹರಣೆ ರಾಗಿ ಆಗ್ತಕ್ಕಂಥದ್ದು, ಕಡಿಮೆ ಅವಧಿಯಲ್ಲಿರ್ತಕ್ಕಂಥ ರಾಗಿನ ಬಿತ್ತನೆ ಮಾಡ್ಬೋದು. ಆಮೇಲೆ ಇನ್ನೂ ಸ್ವಲ್ಪ ಅವನು ರಾಗಿ ಯಾರು ಹಾಕ್ಲಿಲ್ಲ ಅಂದರೆ ಸಿರಿಧಾನ್ಯ ಬೆಳೆಗಳು, ಈಗ ತುರುಣಧಾನ್ಯ ಬೆಳೆಗಳನ್ನು ನವಣೆ ಇರ್ಬೋದು, ಸಜ್ಜೆ ಇರ್ಬೋದು, ಇವನ್ನ ಆಮೇಲೆ ಸಾಮೆ ಇವನ್ನ ಬಿತ್ತನೆ ಮಾಡ್ಬೋದು, ರಾಗಿನೂ ಮಾಡ್ಬೋದು. ಈ ಥರ ಬೆಳೆಗಳನ್ನು ಕಡಿಮೆ ನೀರನ್ನು ಬಳಸಿ ಸ್ವಲ್ಪ ಅವಧಿ ಕಡಿಮೆ ಇರತಕ್ಕಂಥ ತಳಿಗಳನ್ನು ಬಳಸ್ಕೊಂಡು ನಾವು ಬಿತ್ತನೆ ಮಾಡಲಿಕ್ಕೆ ಸೂಕ್ತತೆ ಇರ್ತದೆ. ಅಂದರೆ ಅದೇ ಥರ ನಮಗೆ ಈ ಕ್ಯಾಸ್ಟರ್ ಹೇಳಿದ್ದು ನಾವು ಅರಳು, ಅರಳು ಕೂಡ ನಮಗೆ ಕಡಿಮೆ ಇದರಲ್ಲಿ ಬರುತ್ತೆ, ನೀರಲ್ಲೂ ಬರುತ್ತೆ, ಮತ್ತು ಆಲ್ಟರ್ನೇಟ್ ಆಗಿ ನಾವು ಶೇಂಗಾ ಬದಲಿ ಅದನ್ನು ಬಿತ್ತಬಹುದು. ಮತ್ತು ತೊಗರಿನೂ ಕೂಡ ಕೊನೆ ವಾರ ತನಕ ಅಥವಾ 15 ತನಕನೂ ಬಿತ್ತನೆ ಮಾಡೋಕ್ಕೆ ಕೆಲವು ತಳಿನೂ ಇದ್ದಾವೆ, BRG 5 ಅಂತ ಇದೆ, ಅದನ್ನು ಕೂಡ ತಡವಾಗಿ ಬಿತ್ತನೆ ಕೂಡ ಮಾಡ್ಬೋದು. ಮಳೆಯ ಇದು ವ್ಯತ್ಯಾಸಗಳನ್ನು ನೋಡಿಕೊಂಡು ನಾವು ಈ ಬೆಳೆಗಳನ್ನು ಆಯ್ಕೆ ಮಾಡ್ಬೋದು. ನಮ್ಮ ಈ ಫೋನ್ ನಂಬರು ಕೂಡ ಕೊಡ್ತೀವಿ ನೆಕ್ಸ್ಟ್ ಪ್ರೋಗ್ರಾಮ್ ಬಂದಮೇಲೆ, ಅದನ್ನು ನೇರವಾಗಿ ಫೋನ್ ಮಾಡಿದೆ ನಾವು ಸಲಹೆ ಕೊಡ್ತೀವಿ. ಈಗ ಸಾಮಾನ್ಯವಾಗಿ ನಾವು ನೋಡಿರೋದು ತೊಗರಿನ ಈ ಇಂಟರ್ ಕ್ರಾಪ್ ಆಗಿ ಅಂದರೆ ಅಂತರ ಬೆಳೆಯಾಗಿ ಬೆಳೀತಾರೆ, ಕೆಲವರು ಅದನ್ನ ಮುಖ್ಯ ಬೆಳೆಯಾಗಿ ಶಿಫಾರಸ್ ಮಾಡ್ತಿದ್ದಾರೆ ಬೆಳಿಬಹುದು ಅಂತಂತೇಳಿ, ಬೆಳೆದ್ರೆ ಅದು ಲಾಭದಾಯಕ ಅಂತೀರ ಹೇಗೆ ಅಂತ? ಅದು ಈಗ ನಾವು ಸಾಮಾನ್ಯವಾಗಿ ತೊಗರಿನ ಅಂತರ ಬೆಳೆ ಅಂತ ಶಿಫಾರಸು ಮಾಡ್ತೀವಿ, ಅದೇ ಪ್ರಮುಖ ಬೆಳೆಯಾಗಿ ಬೆಳೆದ್ರೆ ಲಾಭನೂ ಕೂಡ ಚೆನ್ನಾಗಿದೆ. ಈಗ ತೊಗರಿ ರೇಟು ಕೂಡ ತುಂಬ ಚೆನ್ನಾಗಿದೆ. ಈಗ ಗುಲ್ಬರ್ಗ ಆ ಕಡೆ ಎಲ್ಲ ಹೋದ್ರೆ ನಾವೆಲ್ಲ ಬರೀ ಅದೇ ಬೆಳೆ ಬೆಳೀತಕ್ಕಂಥ ರೈತರನ್ನು ನೋಡ್ತೀವಿ. ಈಗ ನಮ್ಮ ದಾವಣಗೆರೆ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಇಲ್ಲೆಲ್ಲ ಪ್ರಮುಖ ಬೆಳೆಯಾಗಿ ತೊಗರಿ ಬೆಳೀತಿದ್ದಾರೆ. ಅಂದರೆ ಕಡಿಮೆ ನೀರಲ್ಲಿ ಆಮೇಲೆ ಭಾಳ ಇದು ಖುಷ್ಕಿ ಭೂಮಿಯಲ್ಲಿ ತುಂಬ ಚೆನ್ನಾಗಿ ಬರ್ತಕ್ಕಂಥ ಬೆಳೆ ಅಂದರೆ ತೊಗರಿ ಬೆಳೆ. ಸೊ ಅದನ್ನು ಕೂಡ ನಾವು ಪ್ರಮುಖ ಬೆಳೆಯಾಗಿ ಬೆಳಿಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಏನು ಮೆಕ್ಕೆಜೋಳಕ್ಕೆ ಬರೋಷ್ಟು ಆದಾಯ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬರುತ್ತೆ, ಬರೀ ಆ ಬೆಳೆನೇ ಬೆಳೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಆ್ಯಕ್ಚುಲಿ ನಮ್ಮ ಕೇಂದ್ರ ಸರ್ಕಾರ 2023 ಸಿರಿಧಾನ್ಯಗಳ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಮಾಡಬೇಕಂತ ಒಂದು ಆಚರಣೆ ಮಾಡಬೇಕಂತಿದೆ, ಅದರ ಬಗ್ಗೆ ಬಹಳ ಒತ್ತು ಕೊಡ್ತಿದ್ದಾರೆ, ರೈತರು ಸಿರಿಧಾನ್ಯಗಳನ್ನೇ ಬೆಳೀರಿ ಅಂತೇಳಿ. ನಮ್ಮ ಕರ್ನಾಟಕಕ್ಕೆ ನಾವು ನಮ್ಮ ಕರ್ನಾಟಕದ ಬಗ್ಗೆ ಯೋಚನೆ ಮಾಡಬೇಕು, ಅದರಲ್ಲಿ ನಮ್ಮ ಚಿತ್ರದುರ್ಗ ಸಿರಿಧಾನ್ಯಗಳ ಒಂದು ನಾಡು ಅಂತ ಬಹಳ ಹೆಸರು ಗಳಿಸಿದೆ. ನಮ್ಮ ರೈತರಿಗೆ ಇದಲ್ಲದೆ ಅವ್ರೇನು ಶೇಂಗಾ ಬೆಳೀತಾರೆ, ಮೆಕ್ಕೆಜೋಳ ಬೆಳೀತಾರೆ, ಈರುಳ್ಳಿ ಬೆಳೀತಾರೆ, ಅದ್ರ ಜೊತೆಗೆ ಅವರಿಗೆ ಅವಕಾಶ ಇದ್ರೆ ಈ ಸಿರಿಧಾನ್ಯಗಳನ್ನು ಬೆಳೀಲಿಕ್ಕೆ ಏನನ್ನು ನೀವು ಪ್ರೋತ್ಸಾಹ ಮಾಡ್ತೀರಾ? ಈಗ ಅದೇ ಹೇಳ್ತೀವಿ, ಈಗ ಸಿರಿಧಾನ್ಯ ಅಂತೀವಿ, ಮೊದಲೆಲ್ಲ ತೃಣಧಾನ್ಯ ಅಂತಿದ್ವಿ. ಯಾಕಂದ್ರೆ ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ತುಂಬಾ ಚೆನ್ನಾಗಿದೆ, ಕ್ಯಾಲ್ಸಿಯಂ ಇರ್ಬೋದು, ಆಮೇಲೆ ಪ್ರೋಟೀನ್ಸ್ ಇವೆಲ್ಲ ತುಂಬಾ ಚೆನ್ನಾಗಿದೆ. ನಮ್ಮ ರೈತರಿಗೆಲ್ಲ ಮೊದಲೆಲ್ಲ ನಾವೆಲ್ಲ ರೈತರು ಎಲ್ಲ ರೈತರು ಅದನ್ನು ರೂಢಿ ಮಾಡ್ಕೊಂಡು ಬೆಳೀತಾ ಇದ್ರು, ಬಳಸ್ತಾನೂ ಇದ್ರು, ಆಹಾರದಲ್ಲಿ ಬಳಸ್ತಾ ಇದ್ರು. ಈಗೇನಾಗಿದೆ, ಸ್ವಲ್ಪ ಪ್ರಮಾಣ ಕಡಿಮೆ ಆಗಿದೆ, ಅದರ ಬಳಕೆನೂ ಕಡಿಮೆ ಆಗಿದೆ. ಅಂದ್ರೆ ಈಗ ದೊಡ್ಡ ದೊಡ್ಡ ಮಾರ್ಕೆಟ್ಗಳಲ್ಲಿ ಅಂದ್ರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಜಾಸ್ತಿ ಪಾಪ್ಯುಲಾರಿಟಿ ಇದೆ. ಸೊ ಈಗೇನು ರೈತರು ಮೊದಲೇ ಎಲ್ಲ ನವಣೆ ಬೆಳೀತಿದ್ರು, ಸಾಮೆ ಬೆಳೀತಿದ್ರು, ಅರ್ಕ ಊದಲು ಇವೆಲ್ಲವನ್ನ ಬೆಳೀತಿದ್ರು. ಈಗ ಏನ್ ಮಾಡ್ತೀವಿ, ಈ ವಿಶೇಷವಾಗಿ ಭಾರತ ಸರ್ಕಾರ ಈ ವರ್ಷ 2022-23 ವರ್ಷದ ಸಾಲಿನಲ್ಲಿ ಅದು ಆದ್ಯತೆ ಅಂತಾರಾಷ್ಟ್ರೀಯ ಏನು